बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ಹಾಗಾದರೆ ರೈತ ಬಾಂಧವರೇ, ಮೊದಲಿಗೆ ಕೇಳೋಣ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಸಂವಾದ ಮತ್ತು ರೈತರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆ ಪ್ರಾರಂಭವಾಗಿ ಈಗ 3 ವರ್ಷಗಳು ಮುಗಿತಾ ಇದ್ದಾವೆ. ಅಂದರೆ ಈ ಯೋಜನೆ ಪ್ರಾರಂಭವಾಗಿ 2019 ಫೆಬ್ರವರಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಈ ಯೋಜನೆಯನ್ನು ಅಧಿಕೃತವಾಗಿ ಜಾರಿಗೆ ಬಂತು. 2018 ಇದು ಯೋಜನೆ ಪ್ರಾರಂಭ ಆಯಿತು. ಅಧಿಕೃತವಾಗಿ ಬಂದದ್ದು 2019 ಫೆಬ್ರವರಿಯಲ್ಲಿ ಈ ಯೋಜನೆಯನ್ನು ಲಾಂಚ್ ಮಾಡಿದ್ರು ಅಂತ ಹೇಳ್ಬೋದು. ಇವತ್ತು ನಾವು ಒಂದಿಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ನಮ್ಮೊಂದಿಗೆ ರಮಾ ಕುಲಕರ್ಣಿ ಅವರಿದ್ದಾರೆ. ಅವರು ಸಹ ಇದ್ರ ಬಗ್ಗೆ ಕೆಲವೊಂದಿಷ್ಟು ಸಂದೇಹಗಳನ್ನು ಹೊತ್ಕೊಂಡು ತಂದಿದ್ದಾರೆ. ಏನಿದು PM ಕಿಸಾನ್ ಸಮ್ಮಾನ್ ನಿಧಿ, ಯಾರು ತಗೋತಾರೆ, ಏನು ಲಾಭ ಸಿಗ್ತದೆ ಅಂತಕ್ಕಂಥ ವಿಚಾರವನ್ನು ಕೇಳಿಕ್ಕೆ ಕಾತುರರಾಗಿ ಕುಂತಿದ್ದಾರೆ. ಕೇಳಿ ರಮಾ ಅವರೇ, ನಿಮ್ಮ ಪ್ರಶ್ನೆಗಳೇನಿದಾವೆ, ಏನು ಒಂದು ಕುತೂಹಲ ಸಂದೇಹಗಳಿದಾವೆ ಈ ಯೋಜನೆಯಲ್ಲಿ? ಬೌಲತಿ ಅವರೇ, ಇವಾಗ PM ಕಿಸಾನ್ ಯೋಜನೆ ಅಂತ ಹೇಳ್ತಾರಲ್ಲ, ಹಂಗಂದ್ರೆ ಏನ್ರಿ ಅದು? ಈ ಯೋಜನೆ ಅಂತಂದ್ರೆ ಕೇಂದ್ರ ಸರ್ಕಾರ ರೈತರ ಖಾತೆಗೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಯನ್ನ, ಅಂದ್ರೆ ವರ್ಷದಲ್ಲಿ 3 ಕಂತುಗಳನ್ನ, ವರ್ಷದಲ್ಲಿ 6,000 ರೂಪಾಯಿಯನ್ನ ನೇರವಾಗಿ ರೈತರ ಕಂತುಗಳಿಗೆ ಜಮಾ ಮಾಡತಕ್ಕಂತ ಒಂದು ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತಕ್ಕಂಥದ್ದು ಯೋಜನೆಯ ಒಂದು ಹೆಸರಿದು. ಈಗ ರೈತರ ಹೆಸರು ಜಮಾ ಮಾಡ್ತಾರಂತ ಹೇಳಿದ್ರೆ ನೀವು, ಅಂದ್ರೆ ರೈತರು ತಮ್ಮ ಅಕೌಂಟ್ಗಳನ್ನೆಲ್ಲ ಲಿಂಕ್ ಮಾಡಿರ್ಬೇಕಂತೀರಾ, ಹೆಂಗದು? ರೈತರು ಅಂತಂದಾಗ ರೈತರು ಅಂತಂದ್ರೆ ಯಾರಂತೀವಿ ನಾವು? ರೈತರು ಅನ್ಲಿಕ್ಕೆ ಅವರಿಗೆ ಭೂಮಿ ಅವರ ಹೆಸರಲ್ಲೇ ಇರಬೇಕು, ಹೌದಿಲ್ಲ? ಭೂಮಿ ಇರ್ಲಿಕ್ಕಂದ್ರೆ ರೈತರ ಆಗೋದಿಲ್ಲ, ಬೇರೆ ಲೀಸ್ ತಗೊಂಡ್ ಮಾಡ್ತಾರೆ ಅವ್ರಿಗೆ ಬರೋದಿಲ್ಲ. ಭೂಮಿ ಯಾರಿಗೆ ಸ್ವಂತ ಅವ್ರ ಹೆಸರಲ್ಲಿರುತ್ತೆ? ರೈತ ಕುಟುಂಬ, ಗಂಡ, ಹೆಂಡತಿ, ಮಕ್ಕಳು ಮತ್ತು ಆ ಭೂಮಿ ಹೆಂಡತಿ ಹೆಸರಲ್ಲಿ ಇರಬಹುದು, ಅಥವಾ ಮಗನ ಹೆಸರಲ್ಲೇ ಇರಬಹುದು, ಅಥವಾ ಗಂಡನ ಹೆಸರಲ್ಲೇನೆ ಇರಬಹುದು. ಆ ಭೂಮಿಯ ಒಡೆಯರಾಗಿರ್ಬೇಕು ರೈತರು. ಜೊತೆಗೆ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕು. ಅಂದ್ರೆ ಇಲ್ಲಿ ಏನಂತಂದ್ರೆ ಅವರ ಭೂಮಿ 5 ಎಕರೆಕ್ಕಿಂತ ಕಡಿಮೆ ಇರಬೇಕು, 5 ಎಕರೆದ ಒಳಗಿರ್ಬೇಕು. ಅಂತವ್ರು ಮಾತ್ರ ಈ ಯೋಜನೆ ಲಾಭ ಪಡ್ಕೊಳ್ಳಿಕ್ಕೆ ಅರ್ಹರಾಗಿರ್ತಾರೆ. ಮತ್ತೆ ಇದು ಯಾವಾಗ ಪ್ರಾರಂಭ ಆಯ್ತು ಅಂತ ಹೇಳ್ತೀರಿ ನೀವು? ಇದು ನಾನು ಈಗಾಗಲೇ ಹೇಳಿದ ಹಾಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಇದನ್ನ ಜಾರಿಗೆ ತಂದದ್ದು 2018 ಡಿಸೆಂಬರ್ದಲ್ಲಿ ಯೋಜನೆಯನ್ನ ಅನೌನ್ಸ್ಮೆಂಟ್ ಆಯಿತು. ಆದರೆ ಅಧಿಕೃತವಾಗಿ ಇದನ್ನ ಉದ್ಘಾಟನೆ ಆದದ್ದು 2019 ಈ ಒಂದು ಯೋಜನೆ ಅನುಷ್ಠಾನಕ್ಕೆ ಚಾಲನೆ ಸಿಕ್ತು ದೇಶ ಮಟ್ಟದಲ್ಲಿ. ಅದೇ ರೀತಿ ಯೋಜನೆ ಎಲ್ಲಾ ರಾಜ್ಯಗಳು ಸಹ ಈ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದಾವೆ. ಪ್ರತಿ ರೈತನ ಒಂದು ಅಕೌಂಟಿಗೆ, ಅವ್ರದ್ದೇನು SB ಅಕೌಂಟ್ ಇದ್ರೆ ಆ SB ಅಕೌಂಟಿಗೆ ಪ್ರತಿ ವರ್ಷ 6,000 ರೂಪಾಯಿಯನ್ನ 3 ಕಂತುಗಳಲ್ಲಿ ಹಾಕ್ತಕ್ಕಂಥ ವ್ಯವಸ್ಥೆ ಆಯಾ ರಾಜ್ಯ ಸರ್ಕಾರಗಳು ಈಗಾಗಲೇ ಮಾಡ್ತಾ ಇದ್ದಾವೆ ಈ ಯೋಜನೆಯನ್ನ. ಇದು ಲಾಭ ಅಂತ ಆಯ್ತಲ್ಲಿಗೆ, ರೈತರಿಗೆ, ಸಣ್ಣ ರೈತರಿಗೆ ಹಣಕಾಸಿನ ಲಾಭ, ನೇರವಾಗಿ ಹಣಕಾಸಿನ ಲಾಭ ರೈತರಿಗೆ. ಅಂದ್ರೆ ಅಂತ ಯೋಜನೆಯ ಲಾಭ ಪಡ್ಕೋಬೇಕಾದ್ರೆ ಏನೇನು ಅರ್ಹತೆ ಇರಬೇಕು ಅಂತ ಸಣ್ಣ ರೈತನಿಗೆ? ಸಣ್ಣ ರೈತನಿಗೆ ಅರ್ಹತೆ ಅಂದ್ರೆ ನಾನು ಹೇಳಿದ ಹಾಗೆ ಅವರಿಗೆ ಭೂಮಿ 5 ಎಕರೆ ಮತ್ತು 5 ಎಕರೆ ಒಳಗೆ ಭೂಮಿ ಇರಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕು, ಭೂಮಿ ಅವರ ಹೆಸರಿನಲ್ಲಿ ಇರಬೇಕು. ಆಮೇಲೆ ಜೊತೆಗೆ ಏನಂತಂದ್ರೆ ಅವರು ಬ್ಯಾಂಕ್ನಲ್ಲಿ ಅಕೌಂಟ್ ಅನ್ನ ಹೊಂದಿರಬೇಕು. ಏನೇನ್ ದಾಖಲಾತಿಗಳ ಬಗ್ಗೆ ಹೇಳುದಾದ್ರೆ ಆಧಾರ್ ಕಾರ್ಡ್ ಕೊಡಬೇಕಾಗತ್ತ, ಬ್ಯಾಂಕ್ ಪಾಸ್ ಪುಸ್ತಕ ಬೇಕಾಗತ್ತ, ಅವರ ಏನು ಭೂಮಿಯ ಒಂದು ಸರ್ವೆ ನಂಬರು, ಏನು ದಾಖಲಾತಿಗಳು ಇರ್ತಾವಲ್ಲ, ಉತ್ತಾರ ಅಂತ ಹೇಳ್ತೀವಿ, ಪಹಣಿ ಅಂತೇಳಿ, ಅವು ಬೇಕಾಗ್ತವೆ. ಆಮೇಲೆ ಜೊತೆಗೆ ರೈತರು ಒಂದು ದೃಢೀಕರಣವನ್ನ ಸಲ್ಲಿಸಬೇಕಾಗತ್ತೆ, ನನಗೆ ಬೇರೆ ಯಾವುದೇ ಆದಾಯದ ಮೂಲಗಳಿಲ್ಲ, ನಾನು ಕೇವಲ ನಂದು ಅಗ್ರಿಕಲ್ಚರ್ ಇನ್ಕಮ್ ಮೇಲೆ ನಂದು ಆದಾಯ ಅಂತಕ್ಕಂಥದ್ದು, ಇವೆಲ್ಲ ಒಂದು ದಾಖಲಾತಿಗಳನ್ನು ತಗೊಂಡು ಹೋಗಿ ಅವರೇನು ಸಾಮಾನ್ಯ ಸೇವಾ ಕೇಂದ್ರಗಳು, ಕಸ್ಟಮರ್ ಸರ್ವಿಸ್ ಸೆಂಟರ್ಸ್ ಇರ್ತಾವಲ್ಲ, ಕಸ್ಟಮರ್ ಸರ್ವಿಸ್ ಸೆಂಟರ್ಸ್ ಅಂತೇಳಿ, ಅಂದರೆ ಕಂಪ್ಯೂಟರ್ ಸೆಂಟರ್ಸ್ ಅಂತೇಳಿ ನಾವೆಲ್ಲ ಹೇಳ್ತೀವಿ, ಪಂಚಾಯಿತಿ ಮಟ್ಟದಲ್ಲಿ ಸಹ ಈಗೆಲ್ಲ ಇದ್ದಾವೆ. ಆನ್ಲೈನಲ್ಲೇ ರೈತರು ಇದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಿಟ್ಟು ತಮ್ಮ ಒಂದು ಏನು ದಾಖಲಾತಿಗಳನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿದರೆ ಅವಾಗ ನೋಂದಣಿ ಆಗುತ್ತೆ ರೈತರದು. ನೋಂದಣಿ ಆದಮೇಲೆ ಅವರ ಒಂದು ಖಾತೆಗೆ ಏನಾಗುತ್ತೆ, ಹಣ ಜಮಾ ಪ್ರಾರಂಭ ಆಗುತ್ತೆ. ಈಗ ನೀವು ಹೇಳಿದ್ರಿ 6,000 ರೂಪಾಯಿ 1 ವರ್ಷಕ್ಕೆ ಕೊಡ್ತಾರೆ ಅಂತ ಹೇಳಿದ್ರು, ಈಗ ಎಲ್ಲರಿಗೂ 6,000 ಬರುತ್ತೆ ಅಂತ ಒಂದು ಇದು ಆದ್ಮೇಲೆ ಏನು ನಾನು ಮಾಡಿಸ್ಬೇಕು ನೀನು ಮಾಡಿಸ್ಬೇಕು ಅಂತ ಒಂದು ತಪ್ಪು ಏನಾದ್ರೂ ದಾಖಲೆಗಳನ್ನು ಕೊಟ್ಟಾದ್ರೂ ನಾನು 6,000 ರೂಪಾಯಿ ಪಡ್ಕೋಬೇಕು ಅಂತ ಒಂದು ಅಂದ್ರೆ ತಪ್ಪು ಮಾಹಿತಿಯನ್ನು ಯಾವತ್ತೂ ಒದಗಿಸಬಾರದು. ಸರ್ಕಾರಿ ಯೋಜನೆಯಲ್ಲಿ ಯಾರಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟು ಆ ಯೋಜನೆಯ ದುರುಪಯೋಗವನ್ನ ಪಡ್ಕೊಂಡ್ರೆ ಖಂಡಿತ ಶಿಕ್ಷೆ, ಜೊತೆಗೆ ಆ ಹಣ ಏನು ಕೊಟ್ಟಿರ್ತಾರೆ ಸರ್ಕಾರ ಸುಮ್ಮನೆ ಬಿಡುದಿಲ್ಲ, ಅದನ್ನ ರಿಕವರಿ ಮಾಡ್ಕೋತಾರೆ, ವಾಪಸ್ ಪಡ್ಕೊಳ್ತಕ್ಕಂತ ಸಾಧ್ಯತೆ ಇರ್ತವೆ. ಈಗ ಸರ್ಕಾರಿ ಉದ್ಯೋಗಿ ಇರಬಹುದು ಅಥವಾ ಒಂದು ಆದಾಯ ಜಾಸ್ತಿ ಇರುತ್ತೆ, 10,000 ಆದಾಯ ಜಾಸ್ತಿ ಇತ್ತು ಒಂದ್ ವರ್ಷದಲ್ಲಿ ಅಂತಂದಾಗ ಅಂತವ್ರು ಈ ಯೋಜನೆ ಲಾಭ ಪಡ್ಕೊಳಕ್ ಆಗೋದಿಲ್ಲ. ಆಮೇಲೆ ಸರ್ಕಾರಿ ಉದ್ಯೋಗಿಗಳಾಗಿರ್ಬಹುದು, ಚಾರ್ಟರ್ಡ್ ಅಕೌಂಟೆಂಟ್, ಲಾಯರ್ಸ್, ಡಾಕ್ಟರ್ಸ್, ಪ್ರೊಫೆಷನಲ್ಸ್ ಅಂದ್ರೆ ಅವರು ಪ್ರತಿ ತಿಂಗಳು 20,000-30,000 ಗಳಿಸ್ತಾ ಇರ್ತಾರೆ ದುಡ್ಡನ್ನ, ಅಂತವ್ರು ಯೋಜನೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ಅವ್ರು ಏನಾದ್ರೂ ತಪ್ಪು ಮಾಹಿತಿಯನ್ನ ಕೊಟ್ಟು ಅಂತವ್ರ ಖಾತೆಗೆ ಅಮೌಂಟ್ ಇದೇನ ಲಾಭವನ್ನ ಪಡ್ಕೊಂಡಿದ್ರಪ್ಪ ಅಂತಂದ್ರೆ ಅದು ಖಂಡಿತ ರಿಕವರಿ ಆಗ್ತಾ ಇದೆ. ಈಗಾಗಲೇ ಈ ಒಂದು ಪ್ರೊಸೆಸ್ ನಡೆದಿದೆ. ನಮ್ಮ ದೇಶದಲ್ಲಿ ಇಂತಹ ಹಲವಾರು ಜನ ಇದನ್ನ ಒಂದು ಮಿಸ್ ಯೂಸ್ ಮಾಡ್ಕೊತಕ್ಕಂತ ಒಂದು ಸುಳಿವು ಸಿಕ್ಕಿದಾವೆ. ಅದನ್ನೆಲ್ಲ ಲಿಸ್ಟ್ ಮಾಡಿ ಸರ್ಕಾರ ಏನಿದೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಅಂತವರ ಖಾತೆಯಿಂದ ಹಣವನ್ನ ಮತ್ತೆ ಮರು ರಿಕವರಿ ಮಾಡತಕ್ಕಂತ ವ್ಯವಸ್ಥೆ ನಡೆದಿದೆ. ಒಂದು ಯೋಜನೆ ಅಂತಂದ್ರೆ ಇಲ್ಲಿ ಯೋಜನೆ ತಂದ ಉದ್ದೇಶದ ಬಗ್ಗೆ ಹೇಳುದಾತಂದ್ರೆ, ಯೋಜನೆ ಯಾಕೆ ತಂದ್ರೆ ಇದನ್ನ, 2,000 ರೂಪಾಯಿ ಏನು ರೈತರಿಗೆ ಕಡಿಮೆ ಇತ್ತ ಬೇಕಾಗಿತ್ತ ಅವರಿಗೆ, 4 ತಿಂಗಳೊಮ್ಮೆ 2,000 ವರ್ಷದಲ್ಲಿ 6,000 ಏನು ಅದು ದೊಡ್ಡ ಅಮೌಂಟ್ ಅಂತ ಅನ್ಬಹುದು. ಯಾಕಂದ್ರೆ ಈಗ ನೋಡಿ ಒಮ್ಮೆ ರೈತರಿಗೆ ಎಂತ ಕಠಿಣ ಪರಿಸ್ಥಿತಿಗಳು ಬರ್ತಾವಂತಂದ್ರೆ, ಒಮ್ಮೆ ಕೂಲಿ ಆಳಿಗೆ ಕೊಡ್ಲಿಕ್ಕೆ ದುಡ್ಡು ಇರೋದಿಲ್ಲ, ಯಾವುದೋ ಒಂದು ಇಮ್ಮಿಡಿಯೇಟ್ ಆಗಿ ಒಂದು ಔಷಧಿ ಸಿಂಪರಣೆ ಮಾಡ್ಲಿಕ್ಕೆ ಬೇಕಾಗುತ್ತೆ, ಅಥವಾ ಯಾವುದೇ ಒಂದು ಪೋಷಕಾಂಶ ಬೇಕಾಗುತ್ತೆ ಬೆಳೆಗಳಿಗೆ ಕೊಡ್ಲಿಕ್ಕೆ ದುಡ್ಡು ಇರೋದಿಲ್ಲ, ಇಮ್ಮಿಡಿಯೇಟ್ ಆಗಿ ಕೊಡಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವ್ರ ಅಕೌಂಟ್ ಅಲ್ಲಿ ಒಂದು 2,000 ರೂಪಾಯಿ ಅಥವಾ 4,000 ರೂಪಾಯಿ ಇತ್ತಪ್ಪ ಅಂದ್ರೆ ಖಂಡಿತ ರೈತರಿಗೆ ಆ ಒಂದು ಕಾರ್ಯ ಚಟುವಟಿಕೆಯನ್ನ ಕೈಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ರೈತರಿಗೆ ತಕ್ಕ ಮಟ್ಟಿಗೆ ಆದ್ರೂ ಉಪಯೋಗ ಆಗಲಿ, ಅವರ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಬೀಜ ಖರೀದಿ ಮಾಡೋದಿರ್ಬೋದು, ಮಳೆ ಬಿತ್ತು, ಇವತ್ತು ಬೀಜ ತರಲಿಕ್ಕೆ ದುಡ್ಡಿಲ್ಲ, ಮತ್ತೊಬ್ಬರ ಹತ್ರ ಹೋಗಿ ದುಡ್ಡನ್ನ ಕೇಳೋ ಬದಲಾಗಿ ಹೋಗಿ ದುಡ್ಡನ್ನ ತಕ್ಕೊಂಡು ನೇರವಾಗಿ ಬೀಜ ತಂದು ಬಿತ್ತನೆ ಮಾಡಲಿಕ್ಕೆ ಅವಕಾಶಗಳಿದಾವೆ. ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜನ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೋತಾ ಇದ್ದಾರೆ. ಈಗ ನೋಡ್ರಮ್ಮ, ಇಲ್ಲಿ ಒಂದಿಷ್ಟು ಜನ ರೈತರು ತಮ್ಮ ಅನಿಸಿಕೆನ ಹಂಚ್ಕೋತಾ ಇದ್ದಾರೆ. ಅಮರೇಶ್ ಅಂತೇಳಿ ಜಂಬಲ್ದಿನ್ನಿ ರೈತರು, ಅವರು ಅನಿಸಿಕೆ ಇದೆ ಕೇಳೋಣಂತ. ಅನಿಸಿಕೆಯನ್ನ ಕೇಳಿ ಮತ್ತೆ ನಮ್ಮ ಸಂದೇಹಗಳನ್ನ ವಿಮರ್ಶೆ ಮಾಡೋಣ. ಅಮರೇಶ್ರ ಹೇಳಿ, ಯಾವ ರೀತಿ ಯೋಜನೆ ಲಾಭ ಆಗ್ತಾ ಇದೆ ರೈತರಿಗೆ, ನಿಮ್ಗೆ ಅನುಕೂಲತೆ ಯಾವ ರೀತಿ ಆಯ್ತು, ಆಮೇಲೆ ಲಾಭ ಎಷ್ಟರ ಮಟ್ಟಿಗೆ ಪಡ್ಕೋತಾ ಇದಿರ್ತಾವು? 4 ತಿಂಗಳಿಗೆ 2,000 ಬರ್ತಾ ಇದೆ ಸರ್ ದುಡ್ಡು. ಮಧ್ಯಮ ವರ್ಗ ಮತ್ತೆ ಸಣ್ಣ ರೈತರಿಗೆ ಒಂಥರ ಒಂದ್ ರೀತಿ ಅನುಕೂಲ ಆಗಿದೆ ಸರ್. ಅದರಲ್ಲಿಂದ ಸ್ವಲ್ಪ ಬೀಜ ತರೋದು, ಆಮೇಲೆ ಬೇರೆ ಬೇರೆ ಕೃಷಿ ಸಂಬಂಧಪಟ್ಟ ಖರ್ಚು ಇದ್ರೆ ಕೂಡ ಅದರಲ್ಲಿ ಸಣ್ಣ ಪ್ರಮಾಣದಲ್ಲಿ ಅನುಕೂಲ ಆಗ್ತದೆ ರೈತರಿಗೆ. ನಾವು ಎಮರ್ಜೆನ್ಸಿ ಏನೋ ಒಂದು ಔಷಧ ತರಬೇಕಾಗಿತ್ತು, ಏನೋ ಒಂದು ಗೊಬ್ಬರ ತಗೋಬೇಕಾಗಿತ್ತು ಅಂದ್ರೆ ಉಪಯೋಗ ಆಗ್ತದೆ ನಿಮ್ಗೆ 2,000 ರೂಪಾಯಿ ಅದು. ಆಗುತ್ತೆ ಸರ್. ಇಲ್ಲಿವರೆಗೆ ಎಲ್ಲಾ ಕಂತುಗಳು ನಿಮ್ಮ ಅಕೌಂಟ್ಗೆ ಜಮಾ ಆಗ್ತಾ ಇದ್ದಾವೆ? ಕರೆಕ್ಟ್ ಆಗಿ ಆಗ್ತಾ ಇದೆ, ಬೇರೆ ಸ್ಕೀಮ್ ನಲ್ಲಿ ಆಗ್ತಾ ಇದ್ದಿಲ್ಲ, ಎಲ್ಲಾ ಆಗ್ತಿದೆ ಸರ್. ಇನ್ನೊಂದು ಕೆಲವೊಬ್ಬ ರೈತರದ್ದು ಏನಾಗಿದೆ ಅಂದ್ರೆ ಸ್ವಲ್ಪ KYC ಏನು ಕಂಪ್ಲೇಂಟ್ ಅಂತ ಹೇಳಿ ಒಂದ್ ಕೆಲವೊಬ್ಬ ರೈತರದ್ದು ಆಗ್ತಾ ಇಲ್ಲ ಸರ್. ಅವ್ರ ಆಧಾರ್ ಜೋಡಣೆ ಸರಿಯಾಗಿ ಆಗಿರಂಗಿಲ್ಲ ಅವ್ರದ್ದು ಅಕೌಂಟ್ಗೆಲ್ಲ. ಅದೇ ಆಧಾರ್ ಜೋಡಣೆ ಸ್ವಲ್ಪ ಬ್ಯಾಂಕ್ ನಲ್ಲಿ ಏನು ನೇಮ್ ಏನ್ ಚೇಂಜಸ್ ಇದೆ ಏನಿದೆ ಗೊತ್ತಾಗ್ತಿಲ್ಲ. ಕೆಲವೊಂದು ರೈತರದ್ದು ಆಗ್ತಾ ಇಲ್ಲ, ಎಲ್ಲೋ ಒಬ್ಬೊಬ್ರು ಸರ್, ಬಹಳ ಅಂದ್ರೆ ಒಂದು ಎಲ್ಲೋ ಒಬ್ಬರದ್ದು ಆಗ್ತಾ ಇಲ್ಲ, ಎಲ್ಲಾ ರೈತರದ ಅನುಕೂಲ ಆಗಿದೆ. ಅಂದ್ರೆ ಒಟ್ಟಾರೆ ಈ ಯೋಜನೆ ಬಗ್ಗೆ ನಿಮಗೆ ಒಳ್ಳೆ ಖುಷಿ ಇದೆ? ಇದು ಸಣ್ಣ ಪ್ರಮಾಣದಲ್ಲಿ ರೈತರಿಗೆ ಅನುಕೂಲ ಆಗ್ತಿದೆ ಸರ್. ಆದ್ರೆ ಏನಂದ್ರೆ ಇವತ್ತು ಪರಿಸ್ಥಿತಿ ಏನಾಯ್ತಂದ್ರೆ ಇದು 2,000 ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಸಾಧ್ಯವಾದಷ್ಟು ನಾವು ರೈತರಿಗೆ ಒಂದು ನಾವು ಬೆಳೆತಕ್ಕಂತ ಬೆಳೆಗೆ ಪೂರ್ವಕವಾದ ಒಂದು ಬೆಂಬಲ ಬೆಲೆ ಸಿಕ್ಕರೆ ಮಾತ್ರ ಅನುಕೂಲ ಆಗ್ತದೆ. ಯಾಕಂದ್ರೆ ಇದು ಅವ್ರು ಕೊಡ 6,000 ರೂಪಾಯಿಗೆ ನಮ್ಗೆ ಏನ ಸಾಲ್ತಾ ಇಲ್ಲ, ಆದ್ರೂ ಒಂದ್ ರೀತಿ ಅನುಕೂಲ ಇದೆ ಸಣ್ಣ ರೈತರಿಗೆ. ಸರ್, ಏನಂದ್ರೆ ನೀವು ನಾವು ಬೆಳೆದಿರುವಂತ ಬೆಳೆಗೆ ಒಂದ್ ಪೂರ್ವಕವಾದ ಬೆಂಬಲ ಬೆಲೆ ಸಿಕ್ಕಾಗ ಮಾತ್ರ ಇವ್ರು ಕೊಡೋದಕ್ಕ ನಮ್ಗೆ ಬೆಂಬಲ ಬೆಲೆ ಸಿಕ್ಕಾಗ ನಮಗೊಂದು ಆ ರೀತಿ ಹೆಚ್ಚಿನ ರೀತಿ ಅನುಕೂಲ ಆಗ್ತದೆ ನಂದು ಅಭಿಪ್ರಾಯ. ಇಲ್ಲ ಇನ್ನೊಂದ್ ಏನಾಗಿದೆ ಅಂದ್ರೆ ಸರ್, ರೈತರಿಗೆ ಬೆಳೆದಂತ ರೈತರಿಗೆ ಇವತ್ತಿನ ದಿನ ಏನಾಗಿದೆ ಅಂದ್ರೆ ಆದಾಯನೇ ಈ ಖರ್ಚನೇ ಜಾಸ್ತಿ ಆಗ್ತದೆ, ಆದಾಯ ಕಡಿಮೆ ಆಗಿದೆ. ಯಾಕಂದ್ರೆ ನಮಗ ಸರಿಯಾದ ರೀತಿಯಲ್ಲಿ ಬೆಳೆದಂತ ಬೆಲೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಇವತ್ತು ಭತ್ತ ಬೆಳೆಕತ್ತಿವಿ ಸರ್, ಈಗ 1,300 ರೂಪಾಯಿಗೆ 77 KG ಆಗ್ಕತ್ತದ, 38,000 ರೂಪಾಯಿ ಖರ್ಚು ಆಗ್ಕತ್ತದ, ಕೇವಲ ಒಂದು 10,000-12,000 ರೂಪಾಯಿನೇ ಲಾಭ ಆಗ್ಕತ್ತದ್ರಿ. ಹೌದೌದು. ಇವತ್ತು ಏನಾದ್ರೂ ಪೂರಕವಾದ ಬೆಂಬಲ ಬೆಲೆ ಸಿಕ್ಕಾಗ ಮತ್ತೆ ರೈತ ಒಂದ್ ರೀತಿ ರೈತ ಸಾಲಗಾರ ಅಲ್ಲ ಸರ್, ಸರ್ಕಾರನೇ ಬಾಕಿದಾರ ಆಗುವಂತ ಪರಿಸ್ಥಿತಿ ಬರ್ತದೆ ಮುಂದಿನ ದಿನದಾಗ ಬೆಂಬಲ ಬೆಲೆ ಸಿಕ್ಕಾಗ. ಹೌದೌದು, ಬೆಂಬಲ ಬೆಲೆ ಆದ್ರೆ ನೀವೇ ಸರ್ಕಾರಕ್ಕೆ ಕೊಡುವತ್ತ ರೈತ ಇದಾಗತ್ತೆ. ರೈತ ಸರ್ಕಾರಕ್ಕೆ ಸಾಲಗಾರ ಆಗಲ್ಲ ಸರ್, ಸರ್ಕಾರನೇ ಬಾಕಿದಾರ ಆಗುತ್ತೆ ಸರ್ ಮುಂದಿನ ದಿನದಾಗ. ಆ ತರ ರೈತ ಒಂದು ಅನುಕೂಲ ಆಗ್ತದೆ ಸರ್ ಬೆಂಬಲ ಬೆಲೆ ಸಿಕ್ಕಾಗ. ಅದೇ ನಂದೊಂದು ಅಭಿಪ್ರಾಯ ಸರ್. ಈಗ ಅಮರೇಶ್ ಅವ್ರದ್ದು ಎಲ್ಲ ಮಾಹಿತಿ ಕೇಳಿದ್ವಪ್ಪ, ಇನ್ನೊಂದು ಅನುಮಾನ ಬಂತು ನೋಡ್ರಿ ಬಾವಲತಿ ಅವರೇ. ಈಗ ಫಲಾನುಭವಿಗಳು ಅಂದ್ರೆ ರೈತರು, ಎರಡು ರಾಜ್ಯಗಳ ನಡುವೆ ಇರುವಂತ ಒಂದು ಭೂಮಿ ಇರಬಹುದು, ರೈತರು ಇರಬಹುದು, ಆತನಿಗೆ ಏನು ಒಂದು ಆಸೆ ಹುಟ್ಟುತ್ತದೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಒಂದು ಬೆನಿಫಿಟ್ ಪಡ್ಕೊಂಡು ಆ ಕಡೆ ನಾವು ಆಂಧ್ರದಲ್ಲೂ ಅಥವಾ ನಮ್ಮ ಇನ್ನೊಂದು ಯಾವ್ದು ರಾಜ್ಯದ ಇರ್ತದಲ್ಲ ಅಲ್ಲೂ ನಾವ್ ಏನಾದ್ರು ಬೆನಿಫಿಟ್ ಪಡ್ಕೋಬಹುದಾ? ಹೆಂಗ ಇಲ್ಲಿ ಮುಖ್ಯವಾಗಿ ಆಧಾರ್, ಆಧಾರ್ ಎರಡೆರಡು ಆಧಾರ್ ಸಂಖ್ಯೆಗಳು ಇರೋದಿಲ್ಲ. ನೀವು ಕರ್ನಾಟಕದವ್ರಿ ಆಂಧ್ರದವ್ರಿ ಒಂದೇ ಆಧಾರ್ ಸಂಖ್ಯೆ, ಒಬ್ಬ ವ್ಯಕ್ತಿಗೆ ಒಂದೇ ಆಧಾರ್ ಸಂಖ್ಯೆ ಇರುತ್ತೆ. ಆ ಆಧಾರ್ ಸಂಖ್ಯೆ ನಿಮ್ಮ ಅಕೌಂಟಿಗೆ ನಿಮ್ಮ ರಿಜಿಸ್ಟ್ರೇಷನ್ಗೆ ಎಲ್ಲ ಲಿಂಕ್ ಆಗುತ್ತೆ. ಮತ್ತೆ ಬೇರೆ ಕಡೆ ಹೋಗಿ ನಾನು ನೋಂದಣಿ ಮಾಡ್ಕೋದ್ರೆ ಅದು ಖಂಡಿತ ಸಾಧ್ಯ ಇಲ್ಲ, ಆಗೋದೇ ಇಲ್ಲ. ಆಧಾರ್ ಹಾಕಿದ ತಕ್ಷಣ ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ. ಇದು ಈ ರೀತಿ ಆಧಾರ್ ಸಂಖ್ಯೆ ಬಂದ ಮೇಲೆ ಬಹಳಷ್ಟು ಏನು ಫ್ರಾಡ್ ಅಂತೀವಲ್ಲ ನಾವು, ಫ್ರಾಡ್ ಮಾಡ್ಲಿಕ್ಕೆ ಯಾರಿಗೂ ಅವಕಾಶ ಆಗ್ತಾ ಇಲ್ಲ. ಆಧಾರ್ ಸಂಖ್ಯೆ, ಅಕೌಂಟ್ ಸಂಖ್ಯೆ, ನಿಮ್ಮ ಪ್ಯಾನ್ ಸಂಖ್ಯೆ ಎಲ್ಲ ಲಿಂಕ್ ಆಗಿರೋದ್ರಿಂದ ಯಾವುದೇ ಒಂದು ಸರ್ಕಾರದ ಯೋಜನೆ ಡಬಲ್ ಟೈಮ್ ನಾ ಪಡ್ಕೋತೀನಿ. ಸೇಮ್ ಒಂದು ಯೋಜನೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಈ ಊರಲ್ಲಿ ಪಡ್ಕೋತೀನಿ, ಇನ್ನೊಂದು ಊರಲ್ಲಿ ಪಡ್ಕೋತೀನಿ, ಅವಕಾಶಗಳು ಬರೋದಿಲ್ಲ. ಅದು ಖಂಡಿತ ಸಾಧ್ಯ ಆಗಲಾರ್ದಂತ ಮಾತಂತ ಹೇಳ್ಬಹುದು. ಇಲ್ಲಿ ಈಗಾಗಲೇ ಬಹಳಷ್ಟು ಜನ ಏನು ಯೋಜನೆ ಲಾಭವನ್ನ ಪಡ್ಕೊಂಡಂತವ್ರು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಆಮೇಲೆ ಯಾರ್ಯಾರು ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟು ಲಾಭವನ್ನ ಪಡ್ಕೊಂಡಿದ್ದಾರೆ, ಅಂಥವರ ಖಾತೆಯಿಂದ ಹಣವನ್ನ ಸರ್ಕಾರ ನೇರವಾಗಿ ಆ ಒಂದು ಲಾಭವನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಈಗಾಗಲೇ ಒಂದು ಕಾರ್ಯಚಟುವಟಿಕೆಗಳು ನಡೆದಿವೆ. ಮುಂದಿನ ದಿನಗಳಲ್ಲಿ ಅದು ಖಂಡಿತ ಕಾರ್ಯಗತ ಆಗ್ತದೆ ಅಂತ ಹೇಳ್ಬೋದು. ಈಗ ನೋಡು, ಇನ್ನೂ ಒಂದಿಷ್ಟು ಜನ ನಮ್ಮ ರೈತರು ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಕಿಸಾನ್ ಸಮ್ಮಾನ್ ನಿಧಿ ಲಾಭವನ್ನು ಪಡ್ಕೊಂಡಂಥವ್ರು ತಮ್ಮ ಅನಿಸಿಕೆಯನ್ನು ಹಂಚ್ಕೋತಿದ್ದಾರೆ. ಈಗ ರೈತರು ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಹಳ್ಳಿಗಳಲ್ಲಿ ಪಡ್ಕೊಂಡಿದ್ದಾರೆ. ರೈತರು ಒಂದು ಹೇಳೋದೇನಂತಂದರೆ, ಇಲ್ಲ ನಮಗೆ ಇದು ಯೋಜನೆ ಲಾಭ ಆಗಿದೆ ಒಳ್ಳೆಯದು, ಆದರೆ ನಾವು ಬೆಳೆದಂಥ ಒಂದು ಏನು ಕೃಷಿ ಉತ್ಪನ್ನ ಇರುತ್ತಲ್ಲ ಅದಕ್ಕೆ ಒಳ್ಳೆಯ ರೀತಿಯಿಂದ ಬೆಲೆ ಸಿಕ್ಕರೆ ಖಂಡಿತ ಸರ್ಕಾರದ ಯಾವುದೇ ಒಂದು ಯೋಜನೆ ನಮಗೆ ಬೇಕಾಗುವುದಿಲ್ಲ. ಒಳ್ಳೆ ಬೆಲೆ ಸಿಗುವ ಹಾಗೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ರೈತರು ಹೇಳ್ತಿದ್ದಾರೆ. ಈಗ ಮಾನವೀಯ ಪಂಪನಗೌಡ ರೈತರು ತಮ್ಮ ಅನಿಸಿಕೆಯನ್ನು ಹಂಚ್ಕೊತಿದ್ದಾರೆ, ಅವರ ಅನಿಸಿಕೆಯನ್ನು ಕೇಳೋಣಂತ. ಆಯ್ತು ಪಂಪನಗೌಡ್ರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಯಾವ ರೀತಿ ಅನುಕೂಲ ಆಗ್ತದೆ? ಸರ್, ಇದರಿಂದ ರೈತರಿಗೆ ಬಹಳ ಅನುಕೂಲ ಆಗ್ಯದ್ರಿ. ಕೆಲವೊಂದ್ ಟೈಮ್ ಗೊಬ್ಬರ ಇರಲ್ರಿ, ಎಣ್ಣೆಗೆ ರೊಕ್ಕ ಇರಲ್ರಿ ರೈತರ ಹತ್ರ, ಅಂತ ಟೈಮ್ನಾಗ ಆ ರೊಕ್ಕ ಯೂಸ್ ಮಾಡ್ತಾ ಇದಾರೆ. ಒಂದ್ ರೀತಿ ಬಹಳ ಅನುಕೂಲ ಆಗಿದ್ರಿ. ಕೆಲವೊಂದ್ ಟೈಮ್ ಮನೆ ಖರ್ಚಿಗೆ ಕೂಡ ಅಮೌಂಟ್ ಸಾಲ ಬರ್ತಾರೆ. ಹೌದು, ಆ ಟೈಮ್ನಾಗ ಕೂಡ ಸ್ವಲ್ಪ ಯೂಸ್ ಆಗಿದೆ ರೀ. ಎಮರ್ಜೆನ್ಸಿಗೆ ಬಹಳ ಅನುಕೂಲ ಆಗಿದೆ ನಿಮ್ಗೆ ಒಟ್ಟ? ಹೌದು ಸರ್, ಎಮರ್ಜೆನ್ಸಿಗೆ ಬಹಳ ಅನುಕೂಲ ಆಗುತ್ತೆ ಸರ್. ಹೇಗೆ ನಿಮಗೆ ಸತತವಾಗಿ ವರ್ಷದಲ್ಲಿ ಮೂರು ಕಂತು ಅಂದ್ರೆ 6,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಪಿ ಎಂ ಕಿಸಾನ್ ನಿಧಿ ಜಮಾ ಆಗ್ತಾ ಇದೆ? ನಿಮಗೆ ಮೂರು ಕಂತು ಜಮಾ ಆಗ್ತಾ ಇದೆ ಸರ್. ಮೊನ್ನೆ ಆಗಿದ್ದಿಲ್ಲ ಸರ್, ಅದೇನು ಪ್ರಾಬ್ಲಮ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ದಿಲ್ಲ ಸರ್. ಮೊನ್ನೆ RS ಗೆ ಸಂಪರ್ಕ ಮಾಡಿ ನಾನು ಇದ್ ಮಾಡಿದೆ ಸರ್, ಬಂದಿದೆ ಸರ್ ಅಮೌಂಟ್. ಈಗ ನೋಡ್ರಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರೈತರ ಆದಾಯವನ್ನ ದ್ವಿಗುಣ ಮಾಡ್ಲಿಕ್ಕೆ ಹಲವಾರು ಯೋಜನೆಗಳನ್ನ ತರ್ತಾ ಇದೆ. ಇನ್ನು ತಾವು ರೈತರಾಗಿ ಏನು ಒಂದು ಅನಾನುಕೂಲತೆಗಳನ್ನ ಎದುರಿಸ್ತಾ ಇದ್ರಿ, ಏನು ಸಮಸ್ಯೆನ ಎದುರಿಸ್ತಾ ಇದ್ದೀರಿ? ರೈತರಿಗೆ ನೇರ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಇನ್ನೊಂದೇನಂದ್ರೆ ಅದರಿಂದ ನೇರ ರೈತರಿಗೆ ಆಫೀಸಿಯಲ್ಲಿಂದ ಇದಾಗ್ತಾ ಇಲ್ಲ ಸರ್. ಇನ್ನೊಂದ್ ಸರಿ ಟ್ರ್ಯಾಕ್ಟರ್ ಇಕ್ವಿಪ್ಮೆಂಟ್ ಅಂತ ಹೇಳಿ ಕೊಡ್ತಾ ಇದಾರೆ ಸರ್. ಹೌದು, ರೈತರಿಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಕೊಡೋ ರೇಟೇ ಹೊರಗಡೆ ಕೊಡೋ ರೇಟ್ ಬೇರೆ ಇರುತ್ತೆ ಸರ್. ಇವ್ರು ಕೊಡೋ ರೇಟು ಬೇರೆ ಆಗತ್ತರಿ. ಆಫೀಸಲ್ಲಿ ಏನ್ ಮಾಡ್ತಾರೆ, ಅದು ರೇಟ್ ಚಾರ್ಜ್ ಜಾಸ್ತಿ ಮಾಡಿ ಅದ್ರಾಗ ಡಿಸ್ಕೌಂಟ್ ಮಾಡ್ತಾರೆ. ಅಂದ್ರೆ ಹೊರಗಿನ ಬೆಲೆ ಕಡಿಮೆ ಇರುತ್ತೆ, ಇಲ್ಲಿ ರೇಟ್ ಜಾಸ್ತಿ ಇರ್ತದೆ ಅಂತಿರ್ತಾವ? ಜಾಸ್ತಿ ಇರುತ್ತೆ. ನೀವು ಗವರ್ಮೆಂಟ್ ಏನ ಅವ್ರ ಇದ್ ಮಾಡ್ಕೊಂಡಿರ್ತಾರಲ್ರಿ, ಅವ್ರಿಗೆ ಜಾಸ್ತಿ ಅಮೌಂಟ್ ತೋರಿಸಿ ನಮ್ಮ ಹತ್ರ ಜಾಸ್ತಿ ರೊಕ್ಕ ತಗೊಂತಾರೆ. ಒಂಥರ ಬದಲಾವಣೆ ಆಗ್ಬೇಕು. ಇನ್ನು ಬೆಂಬಲ ಬೆಲೆಯಲ್ಲಿ ಸಾಕಷ್ಟು ಸುಧಾರಣೆ ಆಗ್ಬೇಕಾಗಿದೆ, ಖರೀದಿಗಳು ಜಾಸ್ತಿ ಆಗ್ಬೇಕು ರೈತರ ಕಡೆಯಿಂದ. ಹೌದು ಸರ್, ಇದು ನನ್ನ ಅನಿಸಿಕೆ. ಮತ್ ನೋಡ್ರಮ್ಮ, ಈಗ ಏನು ಇನ್ನೂ ಒಂದು ಸಂದೇಹನ ಕೇಳ್ಬಹುದು. ಈಗ ಯಾರು ರೈತರು ಮಾಡ್ಕೊಂಡಿಲ್ಲ ನೋಂದಣಿ, ಎಲ್ಲಿ ಮಾಡ್ಕೋಬೇಕು, ಏನ್ ದಾಖಲಾತಿಗಳನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಈಗಾಗಲೇ ಹೇಳಾಯ್ತು. ಆದರೆ ಇನ್ನೂ ಒಮ್ಮೆ ಏನ್ ತಿಳಿಸೋದಂತಂದ್ರೆ, ಯಾರು ಇನ್ನೂ ಈ ಒಂದು ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವ್ರಿಗೆ ಅವಕಾಶಗಳು ಇರ್ತವೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಮಾತ್ರ ಈ ಒಂದು ಬೆನಿಫಿಟ್ಗಳನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ರೈತರು ಏನು ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತೇಳಿ ಗ್ರಾಹಕ ಸೇವಾ ಕೇಂದ್ರಗಳು ಅಥವಾ ಕಂಪ್ಯೂಟರ್ ಸೆಂಟರ್ಸ್ ಅಂತ ನಾವೆಲ್ಲ ಹೇಳ್ತೀವಲ್ಲ, ಅಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ಬೋದು, ಹೋಬಳಿ ಮಟ್ಟದಲ್ಲಿ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ರೈತರು ತಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು. ದಾಖಲಾತಿಗಳನ್ನ ಕೊಟ್ಟು ನೋಂದಾಯಿಸ್ಕೊಂಡ್ರೆ ಖಂಡಿತ ಅವಕಾಶಗಳಿದಾವೆ, ನಮ್ಮ ರೈತರು ಯೋಜನೆ ಲಾಭವನ್ನ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳೋಣ. ಈಗ ನೋಡಿ ಇನ್ನೊಬ್ಬ ರೈತರು ತಮ್ಮ ಅನಿಸಿಕೆಯನ್ನು ಹಂಚ್ಕೋತಾರೆ. ಆಂಜನೇಯ ಅಂತೇಳಿ ಇವರು ಮಾನ್ವಿ ತಾಲೂಕಿನ ಉದ್ಬಾಳ ಗ್ರಾಮದ ರೈತರು, ಇವರು ಸಹ ಸಣ್ಣ ರೈತರು, ಯೋಜನೆ ಲಾಭವನ್ನ ಪಡ್ಕೊಂಡಿದ್ದಾರೆ. ಅವರು ಯಾವ ರೀತಿ ಪ್ರತಿಕ್ರಿಯೆ ಇದೆ ಅವರದು ಮಾತನ್ನ ಕೇಳೋಣಂತ. ಆಂಜನೇಯವರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ತಮಗೆ ಖಾತೆಗೆ ಜಮಾ ಆಗ್ತಾ ಇದೆಯಾ ದುಡ್ಡು? ಹೇಗೆ? ಹೌದ್ರಿ ಗೌಡ್ರ, ಹೌದ್ರಿ. ಹೇಗೆ ನಿಮಗೆ 2000 ರೂಪಾಯಿಂದ ಅನುಕೂಲ, ಅದನ್ನ ಯಾವ ರೀತಿ ಬಳಸ್ಕೋತೀರಿ ನೀವು? ಅದನ್ನ ಮನೆಗೆ ಖರ್ಚಿಗೆ ಅನುಕೂಲ ಆಗ್ತಾರೆ ಗೌಡ್ರಿ. ಮತ್ತೆ ಅನುಕೂಲ ಆಗ್ತಾ ಇದೆ ಊರಲ್ಲಿ, ಇದ್ರ ಲಾಭವನ್ನ ಎಲ್ಲಾ ರೈತರು ಪಡ್ಕೋತಾ ಇದ್ದಾರಾ? ಪಡ್ಕೊತಾರ ಗೌಡ್ರ. ಮತ್ತೆ ಈಗ ಎಲ್ಲ ರೈತರು ಒಕ್ಕಲ್ತನ ನಡೆದವ್ರಿ ಗೌಡ್ರ. ಮತ್ತೆ ಎಲ್ಲ ಕೆಲವು ಇದೆಲ್ಲ ಇದ್ ಮಾಡೋರು, ಒಕ್ಕಲ್ತನ ಮಾಡೋರಿಗೆಲ್ಲ ಅನುಕೂಲ ಆಗೈತ್ರಿ ಗೌಡ್ರ. ಅನುಕೂಲ ಆಗಿದೆ. ಹೌದ್ರಿ ಗೌಡ್ರ. ಇಲ್ಲಿ ತನ ನೋಡ್ರಿ ಒಟ್ಟು 9 ಕಂತುಗಳು ಬರ್ಬೇಕು, ನಿಮ್ ಎಲ್ಲಾ ಕಂತುಗಳು ಬಂದಿದಾವ ನಿಮ್ ಅಕೌಂಟಿಗೆ? ಬಂದವ್ರಿ ಗೌಡ್ರು. ಆಂಜನೇಯವ್ರೆ, ಮತ್ತೇನ್ ಸಮಸ್ಯೆಗಳು ಕೃಷಿ ಒಳಗೆ ಬರ್ತಾ ಇದೆ ನಿಮಗೆ? ಇಳುವರಿ ಬರ್ತಾವ್ರಿ ಗೌಡ್ರ, ಒಂದ್ ಬೆಳೆ ಇಳುವರಿ ಬರಲ್ಲ. ಇವಾಗ ಸ್ವಲ್ಪ ಜೋಳ ಕಮ್ಮಿ ಬಂದವ್ರು ಗೌಡ್ರ ಇಳುವರಿ. ಜೋಳ ಬಂತು, ರೇಟು ಸಿಗ್ಬೇಕು ರೈತರಿಗೆ ಒಳ್ಳೆ ರೇಟು. ಹ್ಮ್, ರೇಟು ಅಂದ್ರೆ ಒಂದಿಟ್ಟು 1 kg ಅಂತಾರೆ. ಮತ್ತೆ ಅನುಕೂಲ ಆಗ್ತಾರೆ ಗೌಡ್ರೆ, ಇಳುವರಿ ಅಂತ ಕಮ್ಮಿ ಬಂದವ್ರು ಗೌಡ್ರ. ಹೋದ್ರ ಚಲೋ ಬಂದ್ರು ಗೌಡ್ರೆ, ಇವಾಗ ಸ್ವಲ್ಪ ಕಮ್ಮಿ ಬಂದವ್ರಿ. ಅಂದ್ರೆ ಕೇಂದ್ರ ಸರ್ಕಾರದ PM ಕಿಸಾನ್ ಯೋಜನೆ ಲಾಭ ನಿಮ್ಗೆ ಸಂಪೂರ್ಣವಾಗಿ ಸಿಕ್ಕಿದೆ? ಸಿಕ್ಕೈತ್ರಿ ಗೌಡ್ರ, ಸಿಕ್ಕೈತ್ರಿ. ಒಳ್ಳೇದು, ಮಾಹಿತಿ ಹಂಚಿಕೊಂಡದಕ್ಕೆ ಧನ್ಯವಾದ. ಈಗ ರಾಯಚೂರು ತಾಲೂಕಿನ ಗುರುಸ್ವಾಮಿ ಅವರು ವಡ್ಲೂರು ಗ್ರಾಮದ ರೈತರು, ಇವರು ಸಹ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಲಾಭವನ್ನು ಸತತವಾಗಿ ಪಡಿತಾ ಇದ್ದಾರೆ. ಪ್ರತಿ ವರ್ಷಕ್ಕೆ 6,000 ರೂಪಾಯಿ ಕೇಂದ್ರ ಸರ್ಕಾರದ PM ಕಿಸಾನ್ ಯೋಜನೆಯಡಿ ಇವರ ಖಾತೆಗೆ ಜಮಾ ಆಗ್ತಾ ಇದೆ ಅಂತಕ್ಕಂತ ವಿಚಾರ ಹಂಚಿಕೊಳ್ತಾ ಇದ್ದಾರೆ. ಗುರುಸ್ವಾಮಿ ಅವರು ಹೇಳಿ, ನಿಮಗೆ PM ಕಿಸಾನ್ ಯೋಜನೆ ಹಣ ಜಮಾ ಆಗ್ತಾ ಇದೆ ಹೇಗೆ? ಆಗ್ತಾ ಇದೆ ಸರ್. ಯಾವ ರೀತಿ ಅನುಕೂಲ ಆಗ್ತಾ ಇದೆ ಹಣದಿಂದ ನಿಮಗೆ? ವರ್ಷಕ್ಕೆ ಒಂದು ಕಂತಲ್ಲಿ 4 2,000 ರೂಪಾಯಿ ಜಮಾ ಆಗ್ತಾ ಇದೆ. ಹಾ ಸರ್, ಅನುಕೂಲ ಆಗ್ತಾ ಇದೆ ಸರ್. ನಾವು ರೇಷನ್ ಪ್ರತಿ ಸರಿ ವರ್ಷ ಆಗೋಣ ತಕ್ಷಣ ಅದು ಅಮೌಂಟ್ ಬೀಳ್ತದಲ್ಲ ಸರ್, 2,000 ಬೀಳ್ತದಲ್ಲ ಸರ್. ಹಂಗಾಗಿ ನಮ್ಗೆ ಅನುಕೂಲ ಆಗ್ತದೆ ಸರ್ ಬಡವರಿಗೆಲ್ಲ. ಹಾ, ರೇಷನ್ ಆಯ್ತು, ಮತ್ ಜೊತೆಗೆ ಏನಾದ್ರೂ ಇಮಿಡಿಯೇಟ್ ಆಗಿ ನಿಮ್ಗೆ ಕೃಷಿ ಒಳಗೆ ಏನಾದ್ರು ತಗೋಬೇಕಾಗಿತ್ತು? ಏನೋ ಎಣ್ಣೆ ಮತ್ತೆ ಅದಕ್ಕೂ ಉಪಯೋಗ ಆಗ್ತದೆ ಸರ್. 2,000 ಅಂದ್ರೆ ಎಲ್ಲ ಬರುತ್ತಲ್ಲ ಸರ್. ಹಾ ಸರ್, ಒಂದೊಂದ್ ಸರಿ 2 ಕಂತ ಹಾಕಿದ್ರಲ್ಲ ಸರ್ ಅವಾಗ. ಹೌದೌದು. ಹಾ ಸರ್, ಹಂಗಾಗಿ ಅಮೌಂಟ್ ನಮ್ಗೆ ಪರವಾಗಿಲ್ಲ ಸರ್. PM ಕಿಸಾನ್ ಯೋಜನೆಯಲ್ಲಿ ನಮ್ಗೆ ಹಣ ಬರೋದು ಒಳ್ಳೇದು ಸರ್, ಚೆನ್ನಾಗಿದೆ ಸರ್. ಇದು ನಿಮಗೆ ಎಲ್ಲಾ ಕಂತುಗಳು ಜಮಾ ಆಗ್ತಾ ಇದ್ದಾವೆ ಅಷ್ಟು ಇಲ್ಲಿವರೆಗೆ? ಹಾ, ಆಗ್ತಾ ಇದೆ ಸರ್. ಮತ್ತೆ ನಿಮ್ಮ ಬೆಳೆಗಳಿಗೆ ಮಾರುಕಟ್ಟೆ ಹೇಗೆ ಸಿಗ್ತಾ ಇದೆ? ಚೆನ್ನಾಗಿ ಮಾರಾಟ ಆಗ್ತಾ ಇದ್ದಾವ? ಮಾರಾಟ ಆಗ್ತಾ ಇದೆ ಸರ್. ಈಗ ಹತ್ತಿದ ಇತ್ತಲ್ಲ ಸರ್ ಈ ವರ್ಷ, ಮತ್ತೆ ತೊಗರಿದು ರೇಟ್ ಇದಾಯ್ತು ಸರ್ ಬೆಳೆ. ಹಂಗಾಗಿ ಸ್ವಲ್ಪ ಬೆಳೆ ಬರುತ್ತಿದೆ ಸರ್, ಬಟ್ ರೇಟ್ ಇರಲ್ಲ. ರೇಟ್ ಬಂದ್ರೆ ಬೆಳೆ ಇರಲ್ಲ, ಹಂಗಾಗಿ ಇದೆ ಸರ್. ಅಂದ್ರೆ ರೇಟು ಸಹ ಒಳ್ಳೆ ರೇಟ್ ಸಿಗಬೇಕು ಪ್ರತಿ ವರ್ಷ ರೈತರಿಗೆ. ಹಾ ಸರ್, ಸಿಕ್ಕರೆ ಎಲ್ಲರೂ ರೈತರು ಅನುಕೂಲ ಆಗ್ತದೆ ಸರ್ ರೈತರಿಗೆ. ಒಳ್ಳೆ ಬೆಲೆ ಸಿಕ್ಕರೆ ಯಾವ ಸರ್ಕಾರ ದುಡ್ಡಿಗೆ ಯಾರು ಕೈ ಚಾಚೋದಿಲ್ಲ ರೈತರು? ಯಾರು ಚಾಚಂಗಿಲ್ಲ ಸರ್. ಎಲ್ಲ ಬೆಳೆದು ಇದ್ ಮಾಡಿದ್ರೆ ಸಾಕು ಸರ್ ನಮ್ಗೆ. ಹ್ಮ್, ಒಳ್ಳೇದು. ಗುರುಸ್ವಾಮಿ ಅವರು ವಿಚಾರ ಹಂಚಿಕೊಂಡಕ್ಕೆ ಧನ್ಯವಾದ ನಿಮ್ಗೆ. ವಿಶೇಷವಾದಂತಹ ಮಾಹಿತಿ, ಇದರಲ್ಲಿ ಏನಾದರೂ ಸಂದೇಹಗಳು ಏನಿಲ್ಲಲ್ಲ? ಒಳ್ಳೆಯದು ರಮಾ ಅವರೇ, ಇದುವರೆಗೆ ನಿಮ್ಮ ಸಂದೇಹಗಳನ್ನು ನಿವಾರಣೆ ಮಾಡಿಕೊಂಡದಕ್ಕೆ ನಿಮಗೆ ಧನ್ಯವಾದಗಳು. ನಮ್ಮ ಜಿಲ್ಲೆಯ ರೈತರು PM ಕಿಸಾನ್ ಯೋಜನೆಯ ಲಾಭವನ್ನು ಸಂಪೂರ್ಣವಾಗಿ ಪಡ್ಕೊಳ್ಳಿ. ರೈತರು ತಮ್ಮ ಹೆಸರನ್ನು ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ನೋಂದಾವಣೆ ಮಾಡ್ಕೊಂಡ್ಬಿಟ್ಟು ಯೋಜನೆಯ ಲಾಭವನ್ನು ಪಡ್ಕೊಳ್ಳಿ. ಈಗಾಗಲೇ PM ಕಿಸಾನ್ ಯೋಜನೆ ಪ್ರಾರಂಭವಾಗಿ 3 ಮುಕ್ತಾಯ ಆಗುತ್ತದೆ. ಈ ಹಂತದಲ್ಲಿ ಹಲವಾರು ಕಾರ್ಯಕ್ರಮಗಳು ನಮ್ಮ ದೇಶಾದ್ಯಂತ ನಡೀತಿದ್ದಾವೆ. ರೈತರ ನೋಂದಣಿ ಇರಬಹುದು, ರೈತರ ಒಂದು ಯೋಜನೆ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ನಡೀತಿದ್ದಾವೆ. ರೈತರು ಈ ಯೋಜನೆ ಲಾಭವನ್ನು ಪಡ್ಕೊಳ್ಳೋಕ್ಕಿಂತ ಮುಂಚೆ ಯೋಜನೆ ಯಾವ ರೀತಿ ನೋಂದಾವಣಿ ಮಾಡ್ಕೋಬೇಕು ಹೇಗೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಇದರಲ್ಲಿ ಭಾಗಿಯಾಗಲಿ ಅಂತ ಹೇಳೋಣ. ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಸಂವಾದ ಮತ್ತು ರೈತರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾಕ್ಟರ್ ವಿಜಿ ಭಾರತಿ ಹಾಗೂ ರಮಾ ಕುಲಕರ್ಣಿ. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ ಜಿಡಿಸಿನಲ್ಲಿ ಓದಿದ್ದು. 3D ಪ್ರಿಂಟಿಂಗ್ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಇಂದೇ ಜಿಡಿಸಿ ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ರೈತ ಬಾಂಧವರಿಗೆ ಕೇಳೋಣ. ಹೆಸರು ಬೇಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎನ್ ಆನಂದ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಸರು ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಅಂದ್ರೆ ಹೆಸರು ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡಿಬೇಕಾಗಿತ್ತಂದ್ರೆ ನಮ್ಮ ರೈತ ಬಾಂಧವರು ಯಾವ ರೀತಿ ಹೆಸರಿನ ಒಂದು ಬೇಸಾಯವನ್ನ ಮಾಡಲಿಕ್ಕೆ ಈಗ ಪದ್ಧತಿಗಳು ಬಂದಿದ್ದಾವೆ, ಜೊತೆಗೆ ಏನು ಒಂದು ಮುನ್ನೆಚ್ಚರಿಕೆಗಳನ್ನ ಹೆಸರನ್ನ ಬೆಳೆಯುವಂತ ರೈತರು ತಗೋಬೇಕಾಗತ್ತಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದಂತ ಡಾಕ್ಟರ್ ಎನ್ ಆನಂದ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಆನಂದ್ ಅವರೇ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಹೇಳಿ, ಮೊದಲನೇದಾಗಿ ಈ ಹೆಸರು ಬೆಳೆ ನಮ್ಮ ಭಾಗದಲ್ಲಿ ಹೆಚ್ಚಿನಿಂದ ವರ್ಷದಿಂದ ವರ್ಷಕ್ಕೆ ಕ್ಷೇತ್ರ ಜಾಸ್ತಿ ಆಗ್ತಾ ಇದೆ. ಹೆಸರು ಬೆಳೆ ಒಂದು ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತರಿಗೆ ತಿಳಿಸಿಕೊಡ್ರಿ. ಎಲ್ಲರಿಗೂ ಗೊತ್ತಿದ್ದಂಗೆ ಹೆಸರು ಬೆಳೆ ಕಡಿಮೆ ಅವಧಿಯ ದ್ವಿದಳ ಧಾನ್ಯದ ಬೆಳೆ ಆಗಿದೆ. ಏಕದಳ ದ್ವಿದಳ ಧಾನ್ಯ ಅಂತೀವಲ್ಲ, ಈ ತೊಗರಿ, ಹೆಸರು, ಉದ್ದು ಅವೆಲ್ಲ ದ್ವಿದಳ ಧಾನ್ಯ. ಅದರಲ್ಲಿ ಇದು ಹೆಸರು ಕಡಿಮೆ ಅವಧಿಯ ದ್ವಿದಳ ಧಾನ್ಯ ಬೆಳೆ ಆಗಿದೆ. ಯಾಕಂದ್ರೆ ಈ ಬೆಳೆ ಸುಮಾರು 65-70 ದಿನ ಅಂದ್ರೆ 2 ತಿಂಗಳಲ್ಲೇ ಕೊಯ್ಲಿಗೆ ಬರುತ್ತೆ. ಆದ್ರಿಂದ ನಾವೇನ್ ಮಾಡ್ಬೋದು ಅಂತಂದ್ರೆ ಎರಡು ಬೆಳೆ ಅಂತಂದ್ರೆ ಈಗ ನಾವು ಮುಂಗಾರಲ್ಲಿ ಒಂದ್ ಬೆಳೆ ತಗೊಂಬೋದು, ಇನ್ನೊಂದೇನಲ್ಲ ಹಿಂಗಾರಲ್ಲಿ ಇನ್ನೊಂದ್ ಬೆಳೆ ತಗೊಂಬೋದು. ಕಡಿಮೆ ಅವಧಿ ಇರೋದ್ರಿಂದ ಎರಡು ಬೆಳೆ ತೆಗೆಯುವ ಪ್ರದೇಶದಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇದರದ್ದು ಹೆಸರು ಬೆಳೆ. ಆಮೇಲೆ ಇದನ್ನ ಬೇಸಿಗೆ ಹಂಗಾಮಲ್ಲೂ ಬೆಳೆಯಲಾಗ್ತದೆ. ಆಮೇಲೆ ಭತ್ತದ ಈಗ ಏನಂದ್ರೆ ನಾವು ಭತ್ತ ಕಟಾವಾದ್ಮೇಲೆ ಕುಳೆ ಗದ್ದೆಯಲ್ಲೂ ಸಮೇತ ಇದನ್ನ ಬೆಳಿಬಹುದು. ಇದೆಲ್ಲ ಇದರ ಪ್ರಾಮುಖ್ಯತೆ ಇದೆ ಈ ಹೆಸರು ಬೆಳೆಯಲ್ಲಿ. ಇನ್ನ ಹೆಸರು ಬೆಳೆಯನ್ನ ಬೆಳೆಯುವಂತ ರೈತ ಬಾಂಧವರು ಇದಕ್ಕೆ ಭೂಮಿ ಯಾವ ರೀತಿಯಾಗಿರ್ಬೇಕು, ಭೂಮಿ ಸಿದ್ಧತೆ ಹೇಗ್ ಮಾಡ್ಕೋಬೇಕು, ಜೊತೆಗೆ ಎಲ್ಲಾ ತರದ ಭೂಮಿಯಲ್ಲಿ ಹೆಸರು ಬೆಳೆಯನ್ನ ಬೆಳಿಬಹುದು ಅಂತೀರಾ, ಹೇಗೆ ತಾವು? ಏನಿಲ್ಲ, ನಾವ್ ಎಲ್ಲಾ ಇದರಲ್ಲೂ ಬೆಳಿಬಹುದು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಭತ್ತದ ಕುಳೆ ಗದ್ದೆಯಲ್ಲೂ ಬೆಳೀತಾರೆ. ಆಮೇಲೆ ಈಗ ಹೆಚ್ಚಿಗೆಯಾಗಿ ನಾವು ನಮ್ಮಲ್ಲಿ ಯಾವ ಭೂಮಿ ಇರುತ್ತಲ್ಲ ಎಲ್ಲಾ ಭೂಮಿಗೂ ಈ ಬೆಳೆ ಹೊಂದ್ಕೊಳುತ್ತೆ. ಸೊ ಇದರಲ್ಲಿ ಭೂಮಿ ಸಿದ್ಧತೆ ಬಗ್ಗೆ ನಾ ಹೇಳ್ಬೇಕು ಅಂತಂದ್ರೆ ಈಗ ಮಾಗಿ ಉಳುಮೆ ನಮ್ಮ ರೈತರಿಗೆ ಬಹಳ ಹಳೆ ವರ್ಷದಿಂದನೂ ನಾವು ಹಳೆ ಕಾಲದಿಂದನೂ ಮಾಡ್ಕೊಂಡ್ ಬಂದಿದ್ದಾರೆ. ಇದೇ ಇದರಲ್ಲೂ ಸಮೇತ ಮಾಗಿ ಉಳುಮೆ ಮಾಡ್ಬಿಟ್ಟು ಆಮೇಲೆ ಭೂಮಿಯನ್ನ ಹದ ಮಾಡಿಟ್ಕೊಂಡ್ಬಿಟ್ರೆ ಆಯ್ತು. ಆಮೇಲೆ ಈಗ ನಾವು ಬಿತ್ತನೆ ಸಮಯ ಅಂತೀವಲ್ಲ, ಈ ಬಿತ್ತನೆ ಸಮಯ ಇದರಲ್ಲಿ ಬಹಳ ಅತಿ ಮುಖ್ಯವಾಗಿದೆ. ನಮ್ಗೆ ಏನ್ ಹೇಳ್ತೀವಂದ್ರೆ ನಾವು ಮೇ ಅಲ್ಲಿ ಏನನ್ನ ಮಳೆ ಬಂದ್ಬಿಟ್ರೆ, ಮೇ 15-20 ಏನ್ ಮಳೆ ಬಂದ್ಬಿಟ್ರೆ ನಾವು ಮೇ 15 ಜೂನ್ 30 ನಾವು ಬಿತ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು. ಯಾಕಂದ್ರೆ ನಾವು ನೆಕ್ಸ್ಟ್ ಹಿಂಗಾರು ಬೆಳೆನೂ ತಗೊಂಬೋದಾಗಿದೆ. ಅದೇ ಆಮೇಲೆ ನಾವು ಬಿತ್ತನೆ ಸಮಯ ಕರೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಮುಂಬರುವ ಏನನ್ನ ಈಗ ರೋಗ ಮತ್ತೆ ಕೀಟಗಳ ಬಾಧೆ ನಾವು ತಡೆಗಟ್ಟಬಹುದಾಗಿದೆ. ಅದಕ್ಕೋಸ್ಕರ ಬಿತ್ತನೆ ಸಮಯ ಇಲ್ಲಿ ಬಹಳ ಮುಖ್ಯ ಆಗಿದೆ. ನಮ್ ಭಾಗದಲ್ಲಿ ಅಂತಂದು ಜೂನ್ 15-30 ಬಿತ್ತನೆ ಮಾಡಿದ್ರೆ ಬಹಳ ಒಳ್ಳೇದು. ಇನ್ನ ವಿಶೇಷವಾಗಿ ನೋಡ್ರಿ, ಹೆಚ್ಚಿನ ಇಳುವರಿ ಪಡಿಬೇಕಾಗಿತ್ತಂದ್ರೆ, ಜೊತೆಗೆ ಒಳ್ಳೆ ಒಂದು ರುಚಿಕರವಾದಂತ ಕಾಳುಗಳನ್ನ ರೈತರು ಪಡಿಬೇಕಾಗಿತ್ತಂದ್ರೆ ತಳಿಗಳು ಬಹಳ ಮುಖ್ಯ. ಇದರಲ್ಲಿ ಯಾವ ತಳಿಗಳು ಇತ್ತೀಚೆಗೆ ಪ್ರಚಲಿತದಲ್ಲಿದ್ದಾವೆ ರೈತರಿಗೆ ಹಾಕ್ಲಿಕ್ಕೆ? ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇತ್ತೀಚೆಗೆ ಈ BGS 9 ಅಂತ ಒಂದು ತಳಿ ಬಿಡುಗಡೆ ಮಾಡಿದೆ. ಅದರ ತಳಿಯ ವಿಶೇಷ ಗುಣಧರ್ಮಗಳು ಏನು ಅಂತಂದ್ರೆ, ಈ ತಳಿ ನಾವು ಕಟಾವ್ ಬರುತ್ತೀವಲ್ಲ ಮಾಗುವ ಸಮಯ 65-67 ದಿನ ಮಾಗ್ಬಿಡುತ್ತೆ. ಆಮೇಲೆ ಇದ್ರ ಗಿಡದ ಎತ್ತರ 55-60 cm ಇದೆ. ಆಮೇಲೆ ಈ ತಳಿಯನ್ನು ವಿಶೇಷವಾಗಿ ನಾವು ಮುಂಗಾರು ಹಂಗಾಮಿನಲ್ಲಿ ಬೆಳಿಬಹುದು. ಆಮೇಲೆ ನಮ್ಗೆ ನೋಡ್ಬೋದು ಈಗ ಏನನ್ನ ಮಳೆ ಬರ್ತಾ ಇರುತ್ತೆ ಮಧ್ಯ ಕಾಳು ಕಟ್ಟ ಸಮಯದಲ್ಲ, ಕಾಳುಗಳು ಏನನ್ನ ನೆಂದ್ರು ಸಮೇತ ಅದು ಬಣ್ಣ ಮಾಸೋದಿಲ್ಲ, ಇದರದು ವಿಶೇಷ ಗುಣ. ಆಮೇಲೆ ಇದು ಮಜ್ಜಿಗೆ ರೋಗ ಇದೆಯಲ್ಲ, ಮಜ್ಜಿಗೆ ರೋಗ ತಡೆದುಕೊಳ್ಳುವ ಶಕ್ತಿ ಈ ತಳಿಗಿದೆ. ಅದಾದ ತಕ್ಷಣ ಆಮೇಲೆ ಕಾಳು ದಪ್ಪವಾಗಿದ್ಮೇಲೆ ಮಿಂಚು ಹಸಿರಿನ ಬಣ್ಣ ಹೊಂದಿದೆ ಇದ್ರದ್ದು. ನಾವು ಶೈನಿಂಗ್ ಶೈನಿಂಗ್ ಅಂತೀವಲ್ಲ, ಆ ಶೈನಿಂಗ್ ಮಿಂಚು ಹಸಿರಿನ ಬಣ್ಣ ಇದೊಂದಿದೆ. ಆಮೇಲೆ ಇದ್ರ ಕಾಯಿಗಳೇನಿದಾವಲ್ಲ, ಕಾಯಿ ಉದ್ದವಾಗಿರುತ್ತೆ. ಅದು ಇದ್ರ ಇವೆಲ್ಲ ವಿಶೇಷ ಗುಣಗಳು ಈ ಬಿಜಿಎಸ್ 9 ತಳಿಯಲ್ಲಿ ಇದೆ. ಇನ್ನ ಮುಖ್ಯವಾಗಿ ತಾವ್ ಹೇಳಿದ್ರೆ ಜೂನ್ 30ರೊಳಗಾಗಿ ಬಿತ್ತನೆ ಮಾಡೋದು ಬಹಳ ಸೂಕ್ತ ಅಂತಕ್ಕಂತ ವಿಚಾರವನ್ನ, ಒಂದೇಳೆ ರೈತರು ಲೇಟ್ ಆತು ಮಳೆ ಬರಲಿಲ್ಲ ಇನ್ನೇನು ಹಿಂಗಾರಿ ಬೆಳೆ ಬಿತ್ತನೆ ಮಾಡ್ತಿರ್ತಾರೆ ಅಷ್ಟರೊಳಗಾಗಿ ಒಂದ್ ತಕೊಂಬಿಡಮ್ ಅಂತಂದ್ರೆ ಎಲ್ಲಿ ತನಕ ಬಿತ್ತನೆ ಮಾಡಬಹುದು ಮ್ಯಾಕ್ಸಿಮಮ್ ಆಗಿ? ಇದನ್ನ ನಾವು ನಮ್ಗೆ ಶಿಫಾರಸ್ ಇದೆ ಇದ್ರದ್ದು, ನಾವು ಜುಲೈ ತನಕ ಅಂತೀವಿ. ನಾವು ಜೂನ್ ಕೊನೆಯವರೆಗೂ ಮತ್ತೆ ಮೇ ಜೂನ್ ಅಂತ ಅಷ್ಟೇ ನಾವು ಹೇಳಿರೋದು. ಜುಲೈ ಅಲ್ಲಿ ಆದ್ರೆ ಏನಾಗುತ್ತೆ, ಅದು ಇಳುವರಿ ಬರೋದಿಲ್ಲ. ನಾವು ಬಹಳ ಪ್ರಯತ್ನ ಮಾಡಿದೀವಿ, ಏನಾಗಿದೆ ಅದ್ರಲ್ಲಿ ರೋಗ ರುಜಿನಗಳು ಬಂದ್ಬಿಟ್ಟು ಅದು ಮುಂದೆ ನಾವು ಕಾಳೆ ಕಟ್ಟಕ್ ಆಗೋದಿಲ್ಲ. ನಾವು ಜೂನ್ ಮೇ ಇಂದ ಜೂನ್ ಅಷ್ಟೇ ನಾವು ಈ ತಳಿನ ಶಿಫಾರಸು ಮಾಡಿದೀವಿ. ಅಂದ್ರೆ ಮೇದಲ್ಲಿ ಚೆನ್ನಾಗಿ ಮಳೆ ಆದ್ರೆ ಮೇದಲ್ಲಿ ಬಿತ್ತನೆ ಮಾಡಬಹುದು. ಖಂಡಿತ ಖಂಡಿತ ಮಾಡಬಹುದು. ಇನ್ನ ಮುಖ್ಯವಾಗಿ ಹೆಸರು ಬೆಳೆ ಬೇಸಾಯಕ್ಕೆ 1 ಎಕರೆಗೆ ಇರಬಹುದು 1 ಹೆಕ್ಟೇರ್ಗೆ ಏನೇನು ಸಾಮಗ್ರಿಗಳು ಬೇಕಾಗ್ತವೆ ಬಿತ್ತನೆ ಮಾಡ್ಬೇಕಾದ್ರೆ? ಬೀಜ ಎಷ್ಟು ಬೇಕು, ಎಷ್ಟು ಅಂತರ ಇಡಬೇಕು, ಬೀಜೋಪಚಾರದ ಬಗ್ಗೆ ಮತ್ತು ಯಾವ ರೀತಿ ಗೊಬ್ಬರ ಹಾಕಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ ರೈತರಿಗೆ. ಓಕೆ, ಖಂಡಿತ. ಈಗ ನಾವು ಬೀಜ ಬಂದ್ರೆ 1 ಎಕರೆಗೆ ನಾವು ಈ ಬಿಜಿಎಸ್ 9 ಏನನ್ನ ನಾವು ಉಪಯೋಗಿಸೋದಾದ್ರೆ 1 ಎಕರೆಗೆ ನಾವು 5 ಕೆಜಿ ಬೀಜ ಬೇಕಾಗುತ್ತೆ. ಅದೇ ತರ ಈಗ ಕೊಟ್ಟಿಗೆ ಗೊಬ್ಬರ ನಾವು ಎಲ್ಲಾನ ಸಿಗ್ತಾ ಇದ್ರೆ ನಾವು ಬಿತ್ತನೆ ಪೂರ್ವವಾಗಿ ನಾವು 2 ಟನ್ ಗೊಬ್ಬರನ 1 ಎಕರೆಗೆ ಉಪಯೋಗಿಸ್ಬೋದು. ಆಮೇಲೆ ತಾವು ಹೇಳಿದ ರೀತಿ ಬೀಜೋಪಚಾರ ಯಾವ್ದೇ ಬೆಳೆಯಲ್ಲಿ, ಅದರಲ್ಲೂ ನಮ್ಮ ಹೆಸರು ಬೆಳೆಯಲ್ಲಿ ಬೀಜೋಪಚಾರ ಬಹಳ ಒಳ್ಳೇದು. ನಾವು ಬಿತ್ತನೆಗೆ ಬೀಜ ಮುಂಚೆ ನಾವು ಜೈವಿಕ ಗೊಬ್ಬರಗಳನ್ನ ನಾವು ಬೀಜೋಪಚಾರ ಮಾಡೋದು ಬಹಳ ಒಳ್ಳೇದು. ಅದು ಜೈವಿಕ ಗೊಬ್ಬರದಲ್ಲಿ ಮೊದಲನೇದಾಗಿ ರೈಜೋಬಿಯಂ. ರೈಜೋಬಿಯಂ ಅನ್ನೋದನ್ನ 200 ಗ್ರಾಂ ರೈಜೋಬಿಯಂ ಮತ್ತು ರಂಜಕ ಖರೀದಿಸುವ ಗೊಬ್ಬರನ ನಾವು ಬೀಜದ ಪ್ರಮಾಣಕ್ಕೆ ಅನುಸಾರವಾಗಿ, ಫಾರ್ ಎಕ್ಸಾಂಪಲ್ ಈಗ ಬೀಜೋಪಚಾರನ 500 ಗ್ರಾಂ ರಂಜಕ ಕರಗಿಸುವ ಗೊಬ್ಬರನ ನಾವು ಲೇಪಿಸಿ ಬಿತ್ತನೆ ಮಾಡಬೇಕು. ಈಗ ಈ ಬೀಜೋಪಚಾರ ಮಾಡೋದು ಏನ್ ಅನುಕೂಲ ಅಂತಂದ್ರೆ, ಈಗ ನಾವು ಹೇಳ್ದಂಗೆ ಹೆಸರು ಒಂದು ದ್ವಿದಳ ಧಾನ್ಯದ ಬೆಳೆ. ದ್ವಿದಳ ಧಾನ್ಯಗಳಲ್ಲಿ ಏನು ಅಂತಂದ್ರೆ, ಈಗ ವಾತಾವರಣದಲ್ಲಿ ಏನ್ ಸಾರಜನಕ ಸಿಗುತ್ತಲ್ಲ ಆ ಸಾರಜನಕವನ್ನ ಸ್ಥಿರೀಕರಿಸಿ ಅಂದ್ರೆ ಭೂಮಿಯಲ್ಲಿ ಅದನ್ನ ಸ್ಥಿರೀಕರಿಸಿ ಅಂದ್ರೆ ಫಿಕ್ಸ್ ಮಾಡುತ್ತೆ. ಯಾವಾಗ ಅಂತಂದ್ರೆ ಈ ರೈಜೋಬಿಯಂ ನಾವು ಬೀಜೋಪಚಾರ ಮಾಡೋದ್ರಿಂದ ಭೂಮಿಯಲ್ಲಿ ಅದು ಬೇರುಗಳಿಗೆ ಸಿಗುವ ಹಾಗೆ ಮಾಡುತ್ತೆ, ಸಾರಜನಕವನ್ನ ಸಿಗುವ ಹಾಗೆ ಮಾಡುತ್ತೆ. ಆದ್ದರಿಂದ ನಾವು ರೈಜೋಬಿಯಂ ಬೀಜೋಪಚಾರ ಮಾಡ್ಬೇಕು. ಆಮೇಲೆ ಈಗ ರಂಜಕ ಫಾಸ್ಫರಸ್ ಅಂತೀವಲ್ಲ, ರಂಜಕ ನಮ್ಮ ಭೂಮಿಯಲ್ಲಿ ಇರುತ್ತೆ ಬಟ್ ಅದು ಬೆಳೆಗೆ ಸಿಗೋದಿಲ್ಲ. ಆ ರಂಜಕ ಏನು ಇರುತ್ತಲ್ಲ ಆ ರಂಜಕವನ್ನ ಕರಗಿಸುವ ಜೀವಿ ರಂಜಕ ಕರಗಿಸುವ ಗೊಬ್ಬರ ಏನಂತೀವಲ್ಲ ಜೈವಿಕ ಗೊಬ್ಬರ ನಾವು ಬೀಜೋಪಚಾರ ಮಾಡೋದ್ರಿಂದ ಅದು ಥ್ರೂ ಏನಾಗುತ್ತೆ ನಾವು ಮೆಟಬಾಲಿಸಮ್ ಅಂತೀವಲ್ಲ ಅದ್ರ ಮುಖಾಂತರ ಏನಾಗುತ್ತೆ ಸೊ ಭೂಮಿಯಲ್ಲೆಲ್ಲ ಅದನ್ನ ಕರಗಿಸ್ಬಿಟ್ಟು ನಮಗೆ ಸಸ್ಯಗಳಿಗೆ ಸಿಗುವ ಹಾಗೆ ಮಾಡುತ್ತೆ. ಭೂಮಿಯಲ್ಲಿ ಇದ್ದಂತ ರಂಜಕ ಕರಗಿಸಿ ಸಸ್ಯಗಳಿಗೆ ಸಿಗುತ್ತೆ ಉಪಚಾರ ಮಾಡೋದು. ಖಂಡಿತ. ಇದ್ರ ಜೊತೆಗೆ ನಾವು ಏನಂತೀವಿ ಈಗ ನಮಗೆ ಈಗ ಏನನ್ನ ಮುಂಬರುವ ಈಗ ಬೀಜದಿಂದ ಬರೋ ರೋಗ ಇರ್ಬೋದು, ಅದಾದ್ಮೇಲೆ ನಮಗೆ ಏನನ್ನ ಭೂಮಿಯಲ್ಲಿ ಮಣ್ಣಿನಲ್ಲಿ ಬರುವ ರೋಗಗಳನ್ನ ತಡೆಗಟ್ಟದಕ್ಕೆ ಪ್ರತಿ ಕೆಜಿ ಬೀಜಕ್ಕೆ ಈಗ 10 ಗ್ರಾಂ ಟ್ರೈಕೋಡರ್ಮ ಶಿಲೀಂಧ್ರ ನಾಶಕ ಲೇಪಿಸಿ ನಾವು ಬಿತ್ತನೆ ಮಾಡೋದನ್ನು ಬಹಳ ಒಳ್ಳೇದು. ಅದು ಜೈವಿಕ ಗೊಬ್ಬರಗಳು, ಇದು ಶಿಲೀಂಧ್ರ ನಾಶಕ ರೋಗ ತಡೆಗಟ್ಕೊಳ್ಳೋದು, ಅವು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಬಹಳ ಅವಶ್ಯಕವಾಗಿದೆ. ಇದು ಏನನ್ನ ಶಿಲೀಂಧ್ರ ನಾಶಕ ಮಾಡಿಲ್ಲ ಅಂದ್ರೆ ಮಾರುಕಟ್ಟೆಯಲ್ಲಿ ಕಾರ್ಬನ್ ಡೈಜಿಮ್ ಅಂತ ಸಿಗುತ್ತೆ, ಅದು ಸಮೇತ ನಾವು 2 ಗ್ರಾಂ ನಾವು ಬೀಜೋಪಚಾರ ಮಾಡೋದ್ರಿಂದ ಬಹಳ ಒಳ್ಳೇದು. ಇನ್ನ ಇಲ್ಲಿ ಬಿತ್ತನೆ ಮಾಡೋದಾದ್ರೆ ಎಷ್ಟು ಅಂತರ ಇಟ್ಟು ಸಾಲಿನಿಂದ ಸಾಲಿಗೆ ಸಸಿಯಿಂದ ಸಸಿಗೆ ಹೇಗೆ ಮಾಡ್ಬೇಕಂತೀರಿ? ಸಾಲಿಂದ ಸಾಲಿಗೆ ನಾವು 1 ಅಡಿ ಅಂದ್ರೆ 30 ಸೆಂಟಿಮೀಟರ್ ನಾವು 1 ಸಾಲಿಂದ ಇನ್ನೊಂದ್ ಸಾಲಿಗೆ ಮಾಡ್ತೀವಿ. ಆಮೇಲೆ ಗಿಡದಿಂದ ಗಿಡಕ್ಕೆ ನಾವು 7.5 ರಿಂದ 10 ಸೆಂಟಿಮೀಟರ್ ನಮ್ಮ ರೈತರು ಅದು ಪಾಲಿಸೋದಿಲ್ಲ, ದಯವಿಟ್ಟು ಪಾಲಿಸ್ರಿ. ಯಾತಕ್ಕೋಸ್ಕರ ನಾವ್ ಹೇಳ್ತಾ ಇದೀವಿ ಅಂದ್ರೆ ಒಂದು ಸಸಿಯಿಂದ ಇನ್ನೊಂದ್ ಸಸಿಗೆ 10 ಸೆಂಟಿಮೀಟರ್ ನಾವು ಇಡೋದ್ರಿಂದ ಏನಾಗುತ್ತೆ, ಗಿಡಗಳಿಗೆ ಪೈಪೋಟಿ ಕಡಿಮೆ ಆಗುತ್ತೆ. ಏನಂದ್ರೆ ಅದಕ್ಕೆ ಏನೇನ್ ಬೇಕು, ಪೋಷಕಾಂಶಗಳು ಬೇಕು, ತೇವಾಂಶ ಬೇಕು, ಸೂರ್ಯನ ರಶ್ಮಿಗಳು ಎಲ್ಲವೂ ಒಂದೊಂದ್ ಗಿಡಕ್ಕೆ ಎಷ್ಟು ಬೇಕು ಎಲ್ಲವೂ ಸಿಗುತ್ತೆ. ನಾವು ಹತ್ತತ್ರ ಹಾಕ್ಬಿಟ್ಟಾಗ ಏನಾಗುತ್ತೆ, ಅದು ಎಲ್ಲಾ ಗಿಡಗಳಿಗೆ ಅಂದ್ರೆ ಕಾಂಪಿಟೇಷನ್ ಆಗುತ್ತೆ, ಪೈಪೋಟಿ ಆಗುತ್ತೆ. ಯಾವ್ದು ಚೆನ್ನಾಗಿರುತ್ತೋ ಅದು ಚೆನ್ನಾಗಿ ಇರ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ, ಇನ್ನೊಂದು ಬೆಳೆಯೋದಿಲ್ಲ. ಅದಕ್ಕೆ ನಾವು ಅಂತರ ನಾವು ಕಾಪಾಡ್ಕೊಂಡ್ರೆ ನಾವು ಎಲ್ಲಾ ಸಸಿಗಳಿಂದನೂ ನಾವು ಚೆನ್ನಾಗಿ ಇಳುವರಿ ಪಡ್ಕೊಬಹುದಾಗಿ. ಇಲ್ಲಿ ಬಿತ್ತನೆ ಮಾಡುವಾಗ ಏನಾದರೂ ರೈತರು ಗೊಬ್ಬರ ಹಾಕ್ಬೇಕಂತೀರಾ, ಏನಾದರೂ ರಾಸಾಯನಿಕ ಗೊಬ್ಬರಗಳನ್ನ ಪೋಷಕಾಂಶಗಳನ್ನ ಕೊಟ್ಟು ಬಿತ್ತನೆ ಮಾಡೋದು ಒಳ್ಳೇದಂತೀರಾ, ಅಥವಾ ಬಿತ್ತನೆ ಆದ್ಮೇಲೆ ಕೊಡ್ಬೇಕಂತೀರಾ, ಹೇಗಿಲ್ಲ? ಬಿತ್ತನೆ ಸಮಯದಲ್ಲಿ ನಾವು ಏಕದಳ ಧಾನ್ಯಗಳಲ್ಲಾದ್ರೆ ಬಿತ್ತನೆ ಸಮಯ ಮತ್ತೆ ತದನಂತರ 30 ದಿನಕ್ಕೆ ಕೊಡ್ಬೇಕಂತೀವಿ. ಈ ನಮ್ಮ ದ್ವಿದಳ ಧಾನ್ಯದಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಹೆಸರು ಬೆಳೆ ಒಂದು ದ್ವಿದಳ ಧಾನ್ಯ ಬೆಳೆ ಆಗಿರೋದ್ರಿಂದ ಈ ಬೆಳೆಗೆ ನಾವು ಬಿತ್ತನೆ ಸಮಯದಲ್ಲೇ ಕೊಡ್ಬೇಕು. ಯಾವ್ಯಾವ ಕೊಡ್ಬೇಕು ಅಂತಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ವಾತಾವರಣದಲ್ಲಿ ಏನ್ ಸಾರಜನಕ ಸಿಗುತ್ತಲ್ಲ ಅದು ಸ್ಥಿರೀಕರಣ ಮಾಡಿ ಇದನ್ನ ಬೆಳೆಗಳಿಗೆ ಸಿಗೋವಾಗ ಮಾಡುತ್ತಲ್ಲ ಅದಕ್ಕೆ ಸಾರಜನಕನ ಕೊಡ್ಬೇಕು, ಮತ್ತೆ ರಂಜಕವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ಬೇಕು. ಎಷ್ಟು ಕೊಡ್ಬೇಕಪ್ಪ ಅಂತಂದ್ರೆ, 1 ಎಕರೆಗೆ 1 ಚೀಲ DAP ಕೊಟ್ಬಿಟ್ರೆ ಸಾಕಾಗುತ್ತೆ. ಸೊ ಆ DAP ಅಲ್ಲಿ ನಮಗೆ ಗೊತ್ತಿದ್ದಂಗೆ 100 kg ನಾವು DAP ಹಾಕಿದ್ರೆ ಅದರಲ್ಲಿ 46 kg ರಂಜಕ ಸಿಗುತ್ತೆ, ಮತ್ತೆ 18 kg ಸಾರಜನಕ ಸಿಗುತ್ತೆ. ನಾವು 50 kg ಅಂದ್ರೆ ಒಂದ್ ಬ್ಯಾಗ್ ಅಂದ್ರೆ 50 kg ಹಾಕೋದ್ರಿಂದ 9 kg ಸಾರಜನಕ ಸಿಗುತ್ತೆ, 23 kg ರಂಜಕ ಸಿಗುತ್ತೆ, ಅದು ಸಾಕಾಗುತ್ತೆ. ಇದ್ರ ಜೊತೆಗೆ ನಮ್ಮ ಪ್ರಯೋಗ ಮಾಡೋದ್ರಿಂದ ತಿಳಿದ ಅಂಶ ಅಂತಂದ್ರೆ, ಒಂದು ಜಿಪ್ಸಮ್ ಅಂತ ಸಿಗುತ್ತಲ್ಲ, ಗಂಧಕ ಇರುತ್ತೆ ಅದ್ರಲ್ಲಿ, ಜಿಪ್ಸಮ್ ಸಮೇತ ಹಾಕೋದ್ರಿಂದ ಬಹಳ ಒಳ್ಳೇದು. 40 kg ಜಿಪ್ಸಮ್ನ ಹಾಕೋದ್ರಿಂದ ಬೆಳೆಯ ಇಳುವರಿಯಲ್ಲಿ ಸಾಕಷ್ಟು ನಾವು ಹೆಚ್ಚುನ ನೋಡಬಹುದಾಗಿದೆ. ಸೊ ಇದನ್ನ ನಾವು ಮಾಡ್ಬೇಕಾಗುತ್ತೆ. ಆಮೇಲೆ ನೀವ್ ಹೇಳ್ದಂಗೆ ಭೂಮಿಯನ್ನು ಹದ ಮಾಡಿದ ನಂತರ ಸೊ ಇವೇನಿದೆಯಲ್ಲ, ನಾವು ಬಿತ್ತನೆ ಟೈಮಲ್ಲೇ ಕೊಡಬೇಕು, ಮತ್ತೆ ನಂತರ ಏನು ಕೊಡೋದ ಅವಶ್ಯಕತೆ ಇಲ್ಲ. ಆಮೇಲೆ ಅತಿ ಮುಖ್ಯವಾಗಿ ಏನಂತಂದ್ರೆ, ಇವೆಲ್ಲ ರಾಸಾಯನಿಕ ವಸ್ತುಗಳಾಗಿರೋದ್ರಿಂದ ನಾವು ಬೀಜದ ಜೊತೆಗೆ ಹಾಕೋದ್ರ ಬದಲಾಗಿ ಬೀಜದಿಂದ ಸುಮಾರು 7.5 cm ದೂರ ಹಾಕೋದ್ರಿಂದ ನಾವೇನದು ಮೊಳಕೆ ಹೊಡೆಯುತ್ತಲ್ಲ ಬೀಜ, ಅದು ಇಂಜುರಿ ಆಗೋದಿಲ್ಲ, ಅದಕ್ಕೇನು ಇಂಜುರಿ ಆಗಲ್ಲ. ಅದು ಈಗ ಏನಾಗುತ್ತೆ, ನಾವು ಸಾರಜನಕ ನೀವು ಏನು ರಾಸಾಯನಿಕ ಗೊಬ್ಬರ ಹಾಕಿದಾಗ ಮಣ್ಣಿನಲ್ಲಿ ತೇವಾಂಶ ಇದ್ದಾಗ ಅವೆಲ್ಲ ಬಿಡುಗಡೆ ಆಗ್ತಾವೆ, ಏನ್ ಪೋಷಕಾಂಶಗಳೆಲ್ಲ ಬಿಡುಗಡೆ ಆಗ್ತಾವಲ್ಲ. ನಾವು ಹತ್ರ ಹಾಕಿದ ತಕ್ಷಣ ನಮ್ಗೇನು ಸಣ್ಣ ಬೀಜಗಳಿರ್ತಾವ ಮೊಳಕೆ ಹೊಡಿತಿರ್ತಾವಲ್ಲ, ಅದಕ್ಕೆ ಹಾನಿಕಾರಕ ಆಗ್ತಾವೆ. ಅದರಿಂದ ನಾವು ಒಂದು 7.5 cm ಸ್ವಲ್ಪ ದೂರ ಇಟ್ಟರೆ ದೂರ ಹಾಕಿದ್ರೆ ಬಹಳ ಒಳ್ಳೇದು. ಇನ್ನ ಇಲ್ಲಿ ಹೆಸರು ಬೆಳೆಯನ್ನ ಬಿತ್ತನೆ ಮಾಡುವಾಗ ರೈತರಿಗೆ ತಾವು ಏನಾದರೂ ಹೆಸರು ಬೆಳೆ ಜೊತೆ ಅಂತರ ಬೆಳೆಗಳನ್ನ ಅಥವಾ ಯಾವುದೇ ಒಂದು ಬೆಳೆ ಜೊತೆ ಹೆಸರು ಬೆಳೆಯನ್ನ ಬೆಳೆದು ಒಳ್ಳೇದಂತೀರ ಅಥವಾ ಇಡೀ ಹೆಸರು ಬೆಳೆಯಾಗಿ ಬೆಳೆದು ಒಳ್ಳೇದಂತೀರ, ಹೇಗೆ? ಎರಡು ತರನು ಮಾಡ್ಬೋದು. ನಮ್ಮಲ್ಲಿ ಏನಾಗುತ್ತೆ, ಈಗ ತೊಗರಿ ಮಧ್ಯೆ ಮಾಡ್ತಾರೆ, ಆಮೇಲೆ ಬೇರೆ ಬೇರೆ ಅಂತರ ಬೆಳೆಗಳಲ್ಲಿ ಮಾಡ್ಬೋದು. ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಮೇ ತಿಂಗಳಲ್ಲಿ ನಾವು ಬಿತ್ತೋದ್ರಿಂದ ಈಗ ನಾವು ಒಂದೇ ಒಂದ್ ಬೆಳೆ ತಗೊಂಡ್ಬಿಟ್ಟು ಆಮೇಲೆ ನಾವು ನೆಕ್ಸ್ಟ್ ಬೆಳೆಗೆ ನಾವು ಪ್ಲಾನ್ ಮಾಡ್ಕೊಬಹುದು. ಯಾಕಂದ್ರೆ ಮೇಲ್ ಹಾಕ್ಬಿಟ್ರೆ ಜೂನ್ ಜುಲೈ ಎಂಡ್ ಇದಾಗುತ್ತೆ, ಮತ್ತೆ ನಾವು ಬೇಕಾದ್ರೆ ನೆಕ್ಸ್ಟ್ ಬೆಳೆ ಬಳಕೊಂಬಹುದು. ಯಾಕಂದ್ರೆ ಇದಕ್ಕೂ ಈಗ ಮಳೆ ಬರ್ಲಿಲ್ಲ ಅಂತಂದ್ರೆ ಈಗ 60 ದಿನಕ್ಕೆ ಹಾರ್ವೆಸ್ಟ್ ಆಗ್ಬಿಡುತ್ತೆ, ಅಂದ್ರೆ ಕಟ್ ಆಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಅದೇ ನಾವೇನಾಗುತ್ತೆ ಈಗ ನೀವ ಹೇಳ್ದಂಗೆ ಮಿಶ್ರ ಬೆಳೆ ಸಮೇತ ನಾವು ತೊಗರಿ ಜೊತೆಗೆ ನಾವು ಮಾಡ್ಬೋದಾಗುತ್ತೆ. ಮುಖ್ಯವಾದದ್ದು ಅಂದ್ರೆ ಇಲ್ಲಿ ಹೆಸರು ಬಿತ್ತನೆ ಮಾಡಿಬಿಡ್ತಾರೆ, ಬಿತ್ತನೆ ಮಾಡಿದ ಕೂಡಲೇ ಮೊಳಕೆ ಮತ್ತು ಕಳೆಗಳು ಎರಡು ಕೂಡ ಬಂದ್ಬಿಡ್ತವೆ. ಅವಾಗ ಏನ್ ಮಾಡ್ತಾರೆ, ರೈತರಿಗೆ ಬಹಳ ಸಮಸ್ಯೆ ಆಗ್ಬಿಡತ್ತೆ, ಏನಿದು ಕಳೆನು ಬಂತು ಎಲ್ಲ ಬಂತಲ್ಲ ಹೇಗ್ ಮಾಡೋದು ಅಂತಕ್ಕಂತ ಸಮಸ್ಯೆ. ಹೇಗೆ ಇಲ್ಲಿ ಕಳೆ ನಿಯಂತ್ರಣದ ಬಗ್ಗೆ ಏನು ಸಲಹೆ ಕೊಡ್ತೀರಿ ರೈತರಿಗೆ ಹೆಸರು ಬೆಳೆಯಲ್ಲಿ? ಖಂಡಿತ, ಈಗ ರೈತರು ಏನು ಪದ್ಧತಿ ಇದ್ ಮಾಡ್ತಾ ಇದಾರಲ್ಲ ಫಾಲೋ ಮಾಡ್ತಾರ ಅದನ್ನ ಮಾಡ್ಬೋದು. ಏನಂದ್ರೆ ಈಗ ಯಾವ್ದೇ ಬೆಳೆಯಲ್ಲಿ ನಾವು ಕಳೆ ನಿಯಂತ್ರಣ ಯಾವಾಗ ಮಾಡ್ಬೇಕು, ಒಂದು ಸಂದಿಗ್ಧ ಪರಿಸ್ಥಿತಿ ಅಂತಾರೆ. ಒಂದು ಸಂದಿಗ್ಧ ಪರಿಸ್ಥಿತಿ ಅಂದ್ರೆ, ಒಂದು ಈಗ ನಮ್ದು ಒಂದು 90 ದಿನ ಬೆಳೆ ಇದೆ ಅಂತ, ಅದ್ರ ಒಂದನೇ ಮೂರು ಭಾಗ ಅಂದ್ರೆ 30 ದಿನದೊಳಗೆ ನಾವು ಕಳೆ ಇಲ್ದಂಗೆ ನೋಡ್ಕೊಬೇಕು. ಈಗ ನಮ್ದು ಇದೇನಾಗಿದೆ, ಈಗ 60-65 ದಿನ 70 ದಿನದ ಬೆಳೆ, ಅದಕ್ಕೆ ಒಂದನೇ ಮೂರು ಭಾಗ ಅಂತಂದ್ರೆ ಒಂದು 40 ದಿನದ ತನಕ ನಾವು ಕಳೆ ಇಲ್ದಂಗೆ ನೋಡ್ಕೊಂಡ್ಬಿಟ್ರೆ ಸಾಕು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತಂದ್ರೆ, ಬಿತ್ತಿದ 40 ದಿನಗಳೊಳಗೆ 2 ಬಾರಿ ಅಂತರ ಬೇಸಾಯ ಮಾಡಿ ಕಳೆ ಹತೋಟಿ ಮಾಡಬಹುದಾಗಿದೆ. ಇದಲ್ದೇನೆ ಇತ್ತೀಚೆಗೆ ಕಳೆ ನಾಶಕನ ಶಿಫಾರಸು ಮಾಡ್ತಾ ಇದಾರೆ. ಅಂದ್ರೆ ಹೆಚ್ಚಾಗಿ ಈಗ ನಮಗೆ ಏನನ್ನ ಆಳುಗಳು ಸಿಗ್ಲಿಲ್ಲ ಅಂತಂದ್ರೆ ಕಳೆ ನಾಶಕನ ಶಿಫಾರಸು ಮಾಡ್ತಾರೆ. ಸೊ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಒಂದು ಕಳೆ ನಾಶಕ ಇದೆ, ಅದೇನಂದ್ರೆ ಪೆಂಡಿ ಮಿಥಲಿನ್ ಅಂತ ಸಿಗುತ್ತೆ. ಅದು ಪ್ರತಿ ಎಕರೆಗೆ 1.3 liter, ಇದು 30 EC ಪೆಂಡಿ ಮಿಥಲಿನ್ 30 EC ಅಂತ ಸಿಗುತ್ತೆ. ಅದು 1.3 liter. ಈಗ ಮಾರುಕಟ್ಟೆಯಲ್ಲಿ ಏನ್ ಸಿಗ್ತಾ ಇದೆ ಅಂತಂದ್ರೆ 38.7 CS ಅಂತ ಸಿಗುತ್ತೆ. ಅದು ಏನನ್ನ ನಾವು ಉಪಯೋಗಿಸೋದಾದ್ರೆ ಅದನ್ನ 700 ml 1 ಎಕರೆಗೆ ಉಪಯೋಗಿಸ್ಬಿಟ್ರೆ ಸಾಕಾಗುತ್ತೆ. ಆಮೇಲೆ ಈಗ ನೀರು ಎಷ್ಟು ನಾವು ಉಪಯೋಗಿಸ್ಬೇಕು ಅಂತಂತ ನಮಗೆ ಬಹಳ ಮುಖ್ಯವಾಗಿ ಈಗ ರೈತರು ನಾನು ಬಹಳ ಸರಿ ಹೇಳಿದ್ದೀನಿ, ಅವ್ರು ಏನಾಗುತ್ತೆ ಮ್ಯಾಕ್ಸಿಮಮ್ 1 ಎಕರೆಗೆ 100 liter ಅಷ್ಟೇ ಉಪಯೋಗಿಸ್ತಾರೆ. ನೂರ್ ಲೀಟರ್ ಅಲ್ಲ, ಒಂದು ಎಕರೆಗೆ ನೀರು 300 ಲೀಟರ್ ನ ಉಪಯೋಗಿಸ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನಾವು ಎಲ್ಲಾ ಭಾಗದಲ್ಲಿ ನಾವು ಸಿಂಪರಣೆ ಮಾಡ್ಬೇಕು. ಯಾಕಂದ್ರೆ ಈಗ ನಾವು ಬಿತ್ತನೆ ಮಾಡಿದೀವಿ, ಯಾವ್ದೇ ಕಸ ಇಲ್ಲ, ಯಾವ್ದೇ ಬೆಳೆ ಇಲ್ಲ, ಹಂಗಾಗಿ ಇದು ಹೆಚ್ಚಿಗೆ ನೀರು ಹೋಗುತ್ತೆ. ಹಂಗಾಗಿ ಒಂದು ಎಕರೆಗೆ 300 ಲೀಟರ್ ನ ನಾವು ನೀರಿನಲ್ಲಿ 1.3 ಲೀಟರ್ ಪೆಂಡಿಮಿಥಲಿನ್ ನ ಮಿಕ್ಸ್ ಮಾಡಿ ನಾವು ಸಿಂಪರಣೆ ಮಾಡ್ಬೇಕಾಗುತ್ತೆ. ಆಮೇಲೆ ಬಿತ್ತಿದ ದಿವಸ ಮಾಡ್ಬೇಕಂತೀರಿ? ಹಾ, ಬಿತ್ತನೆ ದಿನ ಅವತ್ತಾಗ್ಲಿಲ್ಲ ಅಂತಂದ್ರೆ ಮರುದಿನ ಮಾಡ್ಬೇಕು. ಆಮೇಲೆ ದಯವಿಟ್ಟು ನಾನು ಎಲ್ಲಾ ರೈತರಿಗೆ ಕಳಕಳಿಯಿಂದ ಮನವಿ ಮಾಡ್ಕೊಂತೀನಿ, ಕಳೆನಾಶಕ ಸಿಂಪರಣೆ ಮಾಡುವಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೇದು. ಅವು ಯಾವ್ಯಾವಪ್ಪ ಮುನ್ನೆಚ್ಚರಿಕೆ ಕ್ರಮಗಳು ಅಂತಂದ್ರೆ, ಕಳೆನಾಶಕ ನಾವು ಏನಂತೀವಿ, ಉದಯ ಪೂರ್ವ ಇದು ಅಂದ್ರೆ ನಾವು ಬಿತ್ತಿದ ದಿನ ಬಿತ್ತದ ಮರುದಿನ ನಾವು ಸಿಂಪರಣೆ ಮಾಡೋದಲ್ವಾ. ಸೊ ಮಾಡೋದಂದ್ರೆ ಕಳೆನಾಶಕ ಸಿಂಪರಣೆ ಮಾಡ್ಬೇಕಾದ್ರೆ, ಎಸ್ಪೆಷಲಿ ನಾವು ಉದಯ ಪೂರ್ವ ಕಳೆನಾಶಕ ಸಿಂಪರಣೆ ಮಾಡ್ಬೇಕಾದ್ರೆ ಸಾಕಷ್ಟು ಮಣ್ಣಿನಲ್ಲಿ ತೇವಾಂಶ ಇರಬೇಕು. ಆಮೇಲೆ ಈಗ ಮಣ್ಣಿನಲ್ಲಿ ಹೆಂಟೆಗಳಿರಬಾರ್ದು, ಎಳ್ಳೆಗಳಂತಾರಲ್ಲ, ಪ್ಲಾಟ್ಸ್ ಅಂತೀವಿ ನಾವು ಇಂಗ್ಲಿಷ್ ಅಲ್ಲಿ, ಎಳ್ಳೆಗಳಿರಬಾರ್ದು. ಯಾಕಂದ್ರೆ ಅವಾಗ ನಾವೇನ್ ಹೊಡೆದಿರ್ತೀವಲ್ಲ ಅದು ಕಳೆನಾಶಕ, ಅದು ನಮಗೆ ಹತೋಟಿ ಬರೋದಿಲ್ಲ. ಆಮೇಲೆ